ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ನಾನು ಕಳೆದ ವಾರದಿಂದ ಮನೆ ಅಟ್ಟ ಅಲ್ಲಿ ಇಲ್ಲಿ ಎಲ್ಲ ಹುಡುಕ್ದೆ, ಆದ್ರೂ ಕೈ ಸಿಕ್ಕಿದ್ದು ಎರಡೇ ಮೂರೇ ಮೂರು ಈ ಕುಡ್ಲುಗಳು. ಅಣ್ಣ ಏನ್ ಮನೇಲಿ ಏನಾದ್ರು ಜಾಸ್ತಿ ಇಟ್ಟಿರ್ತಾನ ಹೆಂಗೆ ಕೇಳಕಾಯ್ತದೆ. ಅಣ್ಣಯ್ಯ ಶಂಕರಣ್ಣ ನೋಡು, ನಾನು ಬರ್ತೀನಿ ಅಂತ ಗೊತ್ತಾಯ್ತು, ಏನೋ ಗೊತ್ತಿಲ್ಲ, ಬಾಗಿಲು ತೂದಿಲ್ಲ, ನಿಂತಿದ್ದೆ, ಒಳ್ಳೇದಾಯ್ತು. ನೀನು ಶಂಕರಣ್ಣ ಕಾಯ್ತಾ ಇರ್ತೀನಿ ನಾನು, ಭಾನುವಾರ ಆಗ್ಬಿಟ್ರೆ ಬತ್ತನೆ ಶಂಕರಣ್ಣ ಬಂದೇ ಬರ್ತಾನೆ ಅಂತ ಅನ್ಕೊಂಡು ಕಾಯ್ತಾ ಇರ್ತೀನಿ. ಒಳ್ಳೇದಾಯ್ತು. ಅಲ್ಲ ಇದು ಹಸಿ ಒಳಗಡೆ ತಂಡಿ ಐತೆ, ಹೊರಗಡೆ ಕೂತ್ಕೊಳಕ್ ಆಗಲ್ಲ, ಇಲ್ಲೇ ಒಂಚೂರು ಒಳಗಡೆ ಒಂದು ಬಂದ್ಲಿಕ್ಕೆ. ಸೊ ಹಂಗೆ ಬಾಗ್ಲು ಮುಂದಕ್ ಬಿಡು, ತಣ್ಣ ಗಾಳಿ ಬಿಸ್ತೈತೆ. ಅಯ್ಯೋ ಇದೇನ್ ಶುರು ಆಗ್ಬಿಡ್ತದೆ ಶಂಕರಣ್ಣ. ಹೌದು, ಬೆಳಗ್ಗೆ 8 ಗಂಟೆವರೆಗೂ ಬಿಡಕಲ್ಲ ಬಿಡು. ಬೆಳಗ್ಗೆ 8 ಗಂಟೆ ಈ ತಂಡಿ ಬಿಡಕಲ್ಲ, 10 ಗಂಟೆ ಕಳೆದ್ಮೇಲೆ ಬಿಸಿಲು ಬಿಡಕಲ್ಲ, ಬಿಸಿಲು ಬಿಡಕಲ್ಲ, ಸಾಯಂಕಾಲ 5:30-6 ಗಂಟೆಗೆ ಕತ್ಲು ಬಿಡಕಲ್ಲ, ಆಮೇಲೆ ಈ ತಂಡಿನ ಬಿಡೋದಿಲ್ಲ, ಬಿಡಕಲ್ಲ. ಅದು ಅಣ್ಣಯ್ಯ ನಾನು ಯಾಕೆ ಈ ಕಡೆ ಇಲ್ಲಿ ಬಂದಕ್ಕೆ, ಯಾಕೋ ಯಾಕಿಂಗ್ ಸ್ವಲ್ಪ ಗೊಣಿಕ ಬಂದೆ ಅಂತಂದ್ರೆ, ಈಗ ನೋಡು ಗದ್ದೆ ಎಲ್ಲ ಬಂದ್ಬಿಟ್ಟು ಕುಯಿಸ್ಬೇಕು, ಮನೇಲಿ ಹತಾರಗಳು ಸ್ವಲ್ಪ ಕಡಿಮೆ ಆಗ್ಬಿಟ್ಟವೆ. ಈಗ ಹೆಂಗಿದ್ರು ನಾವು ಕೆಲ್ಸಕ್ಕೆ ಅಂತ ಹೇಳಿದ್ರೆ ಬರ್ತಾರೆ, ಬರ್ಬೇಕಾದ್ರೆ ತಂದಿರ್ತಾರೆ ಕುಡ್ಲ, ಆದ್ರೆ ಸರಿಯಾಗಿ ಈ ಹಣ್ಸಿರಕ್ಕಿಲ್ಲ, ಮಸ್ಕಂದಿರಕ್ಕಿಲ್ಲ, ಏನಿಲ್ಲ, ಆಗಾಗ ಕಲ್ತಗಂದು ಉಜ್ಜಿ ಉಜ್ಜಿ ಉಜ್ಜಿ ಉಜ್ಜಿ ಟೈಮ್ ಪಾಸ್ ಆಗ್ಬಿಡ್ತದಲ್ಲ, ಅದಕ್ಕೆ ಹೊಸ ಕೆಲಸ ಬೇಗ ಆಗ್ಲಿ ಅಂತನ್ಬಿಟ್ಟು ಒಂದ್ 4 ಕುಡ್ಲು ಕೊಡು ಅಂತ ಕೇಳಕ್ಕೆ ಅಂತೇಳಿ ಬಂದೆ. ಈಗ ರಮೇಶಣ್ಣ ಅವತ್ತೊಂದು ಗಾದೆ ಹೇಳ್ದ, ಅದ ನೀನ್ ಪಾಲ ಮಾಡ್ಬೇಕು. ಏನು ನಾನು ಮರ್ತ್ಕೊಬಿಡ್ತೀನಿ ಅಂತ ಹೇಳು, ಹತ್ತಾರ ಇಲ್ದ್ರು ಹತ್ತಾರಿಗೆ ಬಾ ಅಂತ ಕಳಿಸ್ಬೇಕು. ಅದೇ ತರ ಎಷ್ಟು ಹೊತ್ತಾರಿಗೆ ಅಂತ ಕಳಿಸ್ಲಿ ನಾನು. ಇಲ್ಲ ಹಂಗೆ ಆಗ್ಲಿಲ್ಲ ಶಂಕರಣ್ಣ, ಈಗ ಯಾಕೆ ಅಂತ ಅಂದ್ರೆ ಎಲ್ಲನೂ ಕೊಟ್ರಷ್ಟೇ ಕೆಲಸ ಮಾಡೋದು. ಹೌದು, ಎಲ್ಲ ಕೊಟ್ರೆ ಕರೆಕ್ಟ್ ಆಗಿದ್ರು ಮಾಡ್ತಾರೆ, ಇಲ್ಲ ಮಾಡಕ್ಲ ಅಂತಾರೆ. ಹಂಗಾಗಿ ನಾವೇ ಎಲ್ಲನೂ ಆತರ ಪತ್ತರಲ್ಲೂ ಹೊಂಚ್ಕೊಂಡು ಕೂತ್ಕೋಬೇಕು. ಆತರ ಆಗ್ಬೋದು, ಚೀಲಗಳಾಗ್ಬೋದು, ಬಟ್ಟೆ ಆಗ್ಬೋದು, ಇನ್ನು ಊಟ ತಿಂಡಿ ಇನ್ನು ಬೇರೆ ಬೇರೆ ಕೆಲವು ಹೇಳಕ್ ಆಗಲ್ಲ ನಾವು. ಅಲ್ಲ ಅದು ಗೊತ್ತಾಯ್ತದಂತ ತಗದು, ಅದೊಂಥರ ಜನರಲ್ ನಾಲೆಡ್ಜ್. ನೋಡು ನಾನು ಅವತ್ತಿಂದ ನಿನ್ಗೆ ಹೇಳ್ತಿದ್ದೆ, ಕದದ್ದು ಚಿಲ್ಕ ಓಸಿ ಲೂಸ್ ಮಾಡು ಅಂತ ಹೇಳಿದ್ದೆ ಕಬ್ಬಣದ. ನೋಡದ ಅದ್ ಕಬ್ಬನು ಸಂದಿಲ್ಲ ನಿಂತ, ಹೆಂಗೆ ಮಿರಿ ಮಿರಿ ಮಿರಿ ನೋಡ್ತಾ ನಿಂತವಳೆ. ಏ ಅವಳು ಬತ್ತಾನೆ ಇರ್ತಾಳೆ ನಮ್ ಮೀನಕ್ಕ. ಏನು ಅಂತ ಅಂದ್ರೆ ಅವಳು ತಪ್ಸಿದ್ರು ನೀನ್ ತಪ್ಸಕ್ಕಲ್ಲ ಬಾನ್ ಬಾನ್ವರ, ಅದು ನನಗೆ ಖುಷಿ. ಏನ್ ಗೊತ್ತಾ, ನಾನು ಒಳಗಿನ ಕಾಲಿಡುವ ಅನ್ನಕ್ ಒಂದ್ ಹೆಜ್ಜೆ ಹಿಂದಿನ ನೋಡ್ಕೊಬಿಡೋದು, ಕದದಿಂದೆ ಕದದಿಂದೆ ಹೇಳೋದು, ಒಳಗ್ ಬರ ತನಕ ತಡೆದು ಆಮೇಲೆ ಹೇಳಕ್ಕೆ ಇಲ್ವಲ್ಲ ಈ ಸಂಕ್ರಣ ಅಂತೀನಿ. ಹಂಗಲ್ಲ ಮೀನಕ್ಕ, ನೀನು ಒಳಗಡೆ ನೇರವಾಗಿ ಬಂದ್ಬಿಟ್ರೆ ಪರವಾಗಿಲ್ಲ, ಒಂದ್ 5 ಸೆಕೆಂಡ್ 10 ಸೆಕೆಂಡ್ ಒಂದ್ 20 ಸೆಕೆಂಡ್ ನಿಂತ್ಕತಿಯಲ್ಲ ಬಾಕ್ಲು ತುದಿನಲ್ಲಿ, ಆಗ ನಮ್ಗೆ ಈ ಕಡೆ ಗಾಳಿನೂ ಬಂದಂಗ ಆಗತ್ತಕ್ಕಲ್ಲ, ನೆರಳು ಕಾಣಕ್ಕಲ್ಲ, ಹಂಗಾಯ್ತದಲ್ಲ ಪರಿಸ್ಥಿತಿ. ಮಾತಾಡ್ತವ್ರೆ ಅಂತವ ಅಂತ ಅನ್ಕೊಳಕ್ ಹೋಗ್ಬಾರ್ದು. ಅಲ್ಲ ನಾನು ನಾನು ಅದನ್ನೇ ಹೇಳ್ತಾರೆ, ಹಿರಿಯರ್ ಒಬ್ರು ಮಾತಾಡ್ತವ್ರೆ ನಾನು ಹೋಗ್ಬೇಕೋ ಬೇಡೋ ಅಂತ ಹೇಳ್ಬಿಟ್ಟು ಮುಂದಲ ಹತ್ತೆ ಮಾಡ್ಕೊಂಡ್ ನಿಂತ್ಕೊಳ್ಳೋದವಳು. ದಿಟ ದಿಟ ದಿಟ ದಿಟ ಅಲ್ವಾ, ಮೀನಕ್ಕ ಕತ್ ಕೇಳಿಸ್ಕೊಳಕಲ್ಲ ಅಂತ ಹೇಳ್ತಿದ್ಯಾ ಅಣ್ಣಯ್ಯ? ಏನ್ ಚಳಿ ಅಲ್ವಾ? ಅಯ್ಯೋ ಸಿಕ್ಕಾಬಟ್ಟೆ ಚಳಿ ಕಮ್ಮಿನಕ್ಕ. ನಾನು ಒಲೆ ಮುಂದೆ ಕುತ್ಕೊಂಡು ಒಸಿ ಕಾಫಿ ಗಿಫಿ ಕಾಯಿಸ್ಕೊಟ್ಟು ನಮ್ ಗೌಡ್ರಿಗೆ ಹಾಲ್ ತಗೊಂಡೋಗ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ಹೆಜ್ಜೆ ಹಾಕ್ತೇನೆ. ಅಂದ್ರೆ ನೀನ್ ಇವತ್ತು ಡೈರಿಗೆ ಹೋಗಿಲ್ಲ ಅನ್ನೋಂಗಾರೆ? ಏ ಇಲ್ಲ. ಅವಳು ಎಲ್ಲಿ ಹೋಗ್ತಾಳೆ ಡೈರಿಗೆ? ಅಲ್ಲ ಹಾಲಕ್ಕಾರು ಈ ಸಂಜೆ ದುಡ್ಡಿಸ್ಕೊಳಕ್ ಮಾತ್ರ ಹೋಗೋದು. ಓ ಅಂದ್ರೆ 8 ದಿನಕ್ಕೊಂದ್ಸಲ 10 ದಿನಕ್ಕೊಂದ್ಸಲ ಡೈರಿ ಮಕ್ಕ ನೋಡೋದನ್ನು. 15 ದಿವಸಕ್ಕೊಂದ್ಸರಿ ಕೊಡ್ತಾರಲ್ಲ, ಅವತ್ ಕರೆಕ್ಟ್ ಆಗಿ ಕುರ್ತೈಟ್ ಉಳೆ ಇರ್ತಾಳೆ. ಬೆಳಗ್ಗೆ ಆಗ್ಲಿ ಸಾಯಂಕಾಲ ಆಗ್ಲಿ, ಬೆಳಗ್ಗೆ ಅದಾನೆ ಸಾಯಂಕಾಲ ಆಗ್ಲಿ, ಬೆಳಗ್ಗೆ ಒಂದ್ಸಲ ಕೊಡೋದು ಹೆಚ್ಚು ಕಮ್ಮಿ. ಏನೋ ಸಿ ಹೈನುಗಾರಿಕೆ ಅಂತ ಮಾಡ್ಕೊಂಡು ಸಿ ದುಡ್ಡು ಸಂಪಾದನೆ ಮಾಡ್ತಿದ್ದೀನಪ್ಪ. ಅಣ್ಣಯ್ಯ ಹೇಳಿ ಹೊಸಿ ಕಾರ್ಯಾಗಾರ ಅದಕ್ಕೆಲ್ಲ ಹೋಗಿ ಬಂದು ಸ್ಯಾನೆ ತಿಳ್ಕೊಬಿಟ್ಟು ನಾನು ಹೊಸಿ ನಿಗಾ ಮಾಡ್ತಿದ್ದೀನಿ. ನಿಮ್ಮಲ್ಲಿ ಹಾಲಿತ್ತು ಅಂತ ಅಂದ್ರೆ ನಾವು ಬರ್ಬೋದು, ಇಲ್ಲ ಅಂತ ಅಂತಂದ್ರೆ ಏನ್ ಕುಡ್ದಿಯಾ? ಅದ್ರ ಸಾಲದಕ್ಕೆ ಬೇರೆ ಬೀದಿ ಗುಡಿಕೊಂಡು ಹೋಗೋದು, ಅಲ್ಲಿ ಬೇರೆ ಊರ್ಗೆ ಹೋಗಬೇಕಾಯ್ತದೆ ನಮ್ಮ ಲಾಲಿಸ್ಕೊಬರಕ್ಕೆ. ಅದಕ್ಕೋಸ್ಕರವ ಒಂದೇನು ಅಂತ ಅಂದ್ರೆ ಹಿಂಗ್ ಏನೋ ಒಂದ್ ಮಾಡ್ಕೊಂಡು ಬದುಕಾಟಕ್ಕೆ ಇದು ಬಾರಿ ಮುಖ್ಯ. ಸತ್ಯ ಸತ್ಯ, ಏನು ಇಲ್ಲ ನನ್ಗೆ ಅದಿಲ್ಲ ಇದಿಲ್ಲ ಅಂತ ಹೊರಗಾಡ್ಕೊಂಡು ಕೂತ್ಕೊಳ್ಳೋಕೆ ಇಲ್ದೇ ಇದ್ದಿದ್ದೆಲ್ಲ ಹುಡಿಕೊಂಡು ಮಾಡ್ಕೊಂಡು ಮಾತ್ರ ಈ ಹೈನುಗಾರಿಕೆ ಬಂದ್ಮೇಲೆ ಶಂಕರಣ್ಣ ದನಕರ ಅಂತ ಅಂತ ಅನ್ಕೊಂಡು ಸುಮಾರು ಮನೆಯೆಲ್ಲ ಉದ್ದಾರ ಉದ್ದಾರ. ಸತ್ಯವಾಗ್ಲೂ ಇಲ್ಲ ಅಂದಿದ್ರೆ ಹಿಂದೆ ನೋಡ್ತಿದ್ದಲ್ಲ ಕಾಪಿ ತೊಡ್ಕೋಬೇಕು ಕೆಲಸ ಒಟ್ಟು ಹೊರಗಡೆ ಹೋಗ್ಬಿಡ್ಬೇಕು ಇದು ಕೆಲಸಕ್ಕೆ. ಹೌದು, ತಿಂಗಳುಗಟ್ಲೆ ಊರ್ನೆ ಬಿಡೋರಲ್ಲ, ಹೇಳೋ ಬಿಡೋರು ಬಿಡೋರು, ಇವೆಲ್ಲ ತಪ್ಪು ನೋಡು ಇದರಿಂದಾಗಿ. ಮತ್ತೆ ಅಣ್ಣಯ್ಯ ನಾವು ಹಸಕರ ಮೇಸಕ್ ಹೋದಾಗ ಇತ್ಲಲ್ ಪತ್ಲಲ್ಲಿ ಏನ್ ಚಂದ ಖುಷಿ ಆಯ್ತದೆ ಅಂತೀಯ, ಅದು ಧಾರಾಳವಾಗಿ ಹಾಲ್ ಕೊಡೋದಕ್ಕೂ ಇನ್ನೂ ಹೊಸಿ ಮೇವ್ ಹಾಕೋಣ, ಇನ್ನೂ ನಿಗಾ ಮಾಡೋಣ ಅನ್ಸುತ್ತೆ. ದಿನಾ ಲಕ್ಷ್ಮಿ ಕೈಯಲ್ಲಿ ಓಡಾಡತ್ತಲ್ವಾ? ಈಗ ನೋಡು ಅಣ್ಣಯ್ಯ, ಇವಳು ಲಕ್ಷ್ಮಿ ಅನ್ನೋದಿಗೆ ನನಗೆ ಹೊಸಿ ನೆನಪಾಯ್ತು. ನಾನು ಈಗ ಮೊನ್ನೆ ದಿನವ ಹಿಂಗೆ ಕುಲ್ಮೆ ಕಡೆಗೆ ಹೋಗಿದ್ದೆ, ಹೆಂಗಿರು ಇರವೆ ಒಂದ್ ಮೂರ್ನಾಲ್ಕು ಇದ್ವ ಕುಡ್ಲು, ಅವನತ್ರ ಚೆನ್ನಾಗಿ ಹಣಸ್ಕ ಬರೋದ ಅಂತ ಹೇಳಿ ಹೋಗಿದ್ದೆ. ನಮ್ ಕುಲ್ಮೆ ಆಚಾರ ಮಂಜಪ್ಪಣ್ಣ ಇಲ್ವಾ, ಮಂಜಪ್ಪಣ್ಣ ಆ ಟೈಮ್ನಾಗ ಒಂದ್ ಒಳ್ಳೆ ಮಾತು ಹೇಳ್ತವಣೆಯ, ಓ ಶಂಕರ ಅಪಾರ ದಿನ ಆಯ್ತು, ಏನ್ ಕಡೆ ಬರಕ್ಕೆ ಇಲ್ಲ ಹಂಗೆ ಅಂತಂತು ಆಮೇಲೆ ಹಂಗೆ ಮಾತಾಡ್ತಾ ನಿಂತ್ಕೊಂಡು ಅಣೆ ಹೆಂಗವನೇ ಮೀನಕ್ಕೆ ಹೆಂಗವಳೆ ರಮೇಶ್ ಅಣ್ಣವನ್ ಎಲ್ಲರನ್ನ ಕೇಳ್ತು ಆಮೇಲೆ ಓ ಆಚಾರ ಒಂಚೂರು ಚೆನ್ನಾಗಿ ಹಣ್ ಕೊಡಿ, ಬಾಯ್ ಚೆನ್ನಾಗಿ ಹದ ಕೊಡಿ ಅಂತ ತಂದೆ. ಏ ನಾನು ಯಾರಿಗೆ ತಾನೆ ಹಂಗೆ ಕಳಿಸ್ತೀನಿ, ಚೆನ್ನಾಗೆ ಮಾಡ್ಕೊಡ್ತೀನಿ, ಪರಿಚಯ ಇದ್ರು ಅಷ್ಟೇ ಪರಿಚಯ ಇಲ್ದಿದ್ರು ಅಷ್ಟೇ, ನನ್ನ ಕೆಲಸ ಗೊತ್ತಲ್ಲ ಅಂತಂದ್ರು. ಆಮೇಲೆ ಶಂಕರಣ್ಣ ನಿಮ್ಮೊಂದು ಕಿವಿ ಮಾತು ಅಂತಂದ್ರು. ಏನ್ ಆಚಾರ್ಯ ಅಂತಂದೆ, ನೋಡಿ ಎಲ್ರೂ ಈ ಜಮೀನ ತೋಟವ ಎಲ್ಲನೂ ಸ್ವಚ್ಛ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಅಲ್ಲಿ ಈ ಕಳೆ ಪಳೆ ಬೆಳೆಯಕ್ಕೆ ಬಿಡಕ್ಕಲ್ಲ ಅಂತಂದ್ರು. ಇದೇ ನಿಂಗಂತೀರ ಆಚಾರ, ಕಳೆ ಇದ್ರೆ ಯಾರಾದ್ರೂ ಜಮೀನಾಗೆ ಕಳೆ ಬಿಟ್ಕೋತಾರ ಅಂತಂದೆ. ಕಳೆ ಇದ್ರೇನೆ ಬೆಳೆ, ಕಳೆ ಯಾವ ಭೂಮಿನಲ್ಲಿ ಇರ್ತದೆ ಆ ಭೂಮಿ ಫಲವತ್ತಾಗಿರ್ತದೆ ಅಂತಂದ್ರು. ಅದಂಗ ಹೇಳ್ತೀರ ಆಚಾರ್ಯ ಅಂತಂದೆ. ಹೌದು, ನಮ್ಮ ಮಣ್ಣು ಫಲವತ್ತತೆ ಇದ್ರೆ ಪ್ರತಿಯೊಂದು ಬೆಳೀತದಲ್ಲಿ, ಇಲ್ಲಾಂದ್ರೆ ಏನು ಬೆಳೆಯಕ್ಕಲ್ಲ. ಹಂಗಾಗಿ ಆ ಕಳೆ ಬೆಳೆದಿತ್ತ ಉಳಿಸ್ಕೋಬಾರ್ದು ಅಷ್ಟೇ, ಕಳೆ ಬೆಳಕಬೇಕು, ಅದನ್ನ ಮತ್ತೆ ಮಗ್ಚತ್ಕೆ ಮಾಡ್ಕೋತಾ ಇರ್ಬೇಕು ಅಂದ್ರು. ಒಂದ್ ಒಳ್ಳೆ ಮಾತು ಹೇಳಿರಿ ಆಚಾರ್ಯ ಅಂತಂದೆ. ಆಮೇಲೆ ಶಂಕರಣ ನಿನ್ನಂಗೆ ನನ್ ಮಗನೂ ವಸಿ ದುಡುಕ್ ಬುದ್ಧಿಕನ ಅಂತಂದ್ರು. ಯಾಕೆ ಅಂತಂದೆ, ನಾನು ಈ ಕೊಟ್ಟಿಗೆ ಗೊಬ್ಬರವೆಲ್ಲ ತೆಗೆದ್ಬಿಟ್ಟು ಒಂದ್ ಕಡೆಗೆ ರಾಶಿ ಹಾಕ್ಬಿಟ್ಟು ಅಡಕೆ ಗಿಡ ಹಾಕಿಸಿ 2 ವರ್ಷ ಆಯ್ತಂತೆ ಹಾಕು ಅಂತಂತೇಳಿ ಹೇಳಿದ್ರೆ, ಅವನು ನನಗೆ ಹುಸಿ ಅರ್ಜೆಂಟ್ ಏನೋ ಗೊತ್ತಿಲ್ಲ, ತಾಂದಾಗೆಲ್ಲ 2 ಮಂಗ್ರಿ ಬಡ್ಡೆ ಸುರಿದ್ಬಿಟ್ಟವನೆ. ಆಮೇಲೆ ನಾನಂತಂದು ಹ್ಞೂ ಹಾಕಿದ್ ತಪ್ಪೇನು ಅಂತಂದೆ. ಅಲ್ಲ ಕನ್ ಶಂಕರಣ, ನಿನ್ಗೂ ಮುಗಿನ ತುದಿಲ್ಲ ಐತಲ್ಲ, ಯಾಕಂಗಡ್ತಿ ಹುಸಿ ತಡ್ಕ ಅಂತ ಹೇಳ್ಬಿಟ್ಟು ಯಾರಾದ್ರೂ ಅದ್ರ ಬಡ್ಡೆಗೆ ತಂದಕ್ ಸುರಿದ್ರೆ ಅದು ರಸವ ಹೀರ್ಕತದ, 1-2 ಅಡಿ 3 ಅಡಿ ಬಿಟ್ಬಿಟ್ಟು ದೂರದಲ್ಲಿ ಚೆಲ್ಬೇಕಲ್ವಾ, ರೇಡಿಯೋದಲ್ಲೆಲ್ಲ ಬುಡ್ಕತ್ಲೇ ಇರ್ತಾರೆ 2-3-4-5 ಬಿಟ್ಬಿಟ್ಟು ಹಾಕ್ಬೇಕು ಅಷ್ಟು ಹೇಳಿದ್ರೆ ನೋಡು. ಈಗ ಅದೇನು ಹೇಳ್ತಾರಲ್ಲ ಶಂಕರಣ್ಣ, ಹಂಗೆ ಮೊದ್ಲಿಂದಲೂ ಮಾಡ್ಕೊಂಡ್ ಬಂದಿರೋದೈತಲ್ಲ, ಹೌದು ಹೋಗ್ಲ, ಅದು ಒಂಥರ ಅಪ್ಪ ಹಾಕಿದ ಆಲದ ಮರ ಅಂತಾರಲ್ಲ, ಅದು ಒಂದು ಗುಣ ಸುಟ್ರು ಹೋಗ್ಲ ಅಂತ ನೋಡು. ಒಟ್ಟು ಕೆಲಸ ಮುಗಿದ್ ಬಿಡ್ಬೇಕು ಅಂತ ಹರಿವು ಊಟವ್ರೆ. ಅಂದ್ರೆ ನಾವ್ ಏನ್ ಮಾಡ್ತೀವೋ ಕಷ್ಟಪಟ್ಟಂತೂ ಮಾಡ್ತೀವ ಮೀನಕ್ಕ, ಅದು ಸ್ವಲ್ಪ ಪ್ರಯೋಜನ ಆಗ್ಬೇಕು, ಮಾಡಿದಕ್ಕೂ ಒಂದಷ್ಟು ಪ್ರಯೋಜನ ಆಗ್ಬೇಕು ಅಲ್ವಾ. ಈ ಸುಮ್ನೆ ಅಲ್ಲಿ ತಗೊಂಡೋಗಿ ಹಾಕಿದ್ರೆ ಅತ್ತಗೂ ಇಲ್ಲ ಇತ್ತಗೂ ಇಲ್ಲ, ಸುಮ್ಮನೆ ಮರ ಬುಡ ತಿನ್ಕೊಂಡು ಅಷ್ಟೇ. ಅಂದ್ರೆ ಈಗ ನಮ್ ಶ್ರಮನೂ ವೇಸ್ಟ್, ಗಿಡಗಳಿಗೆ ಗೊಬ್ಬರ ಆದಂಗ ಆಗ್ಲಿಲ್ಲ, ಸುಮ್ನೆ ಮಣ್ಣು ತಿನ್ಕೊಂಡು ಶ್ರಮ ಅಂದಾಗ ವಸಿಗೆ ಗೆತ್ತಿ ಬಂತು. ನಮ್ ತೆಂಗಿನ ಮರಗಳಿಗೆ ನಮ್ ಗೌಡ್ರು ಬಹಳ ಶ್ರಮ ವಹಿಸ್ತಾವ್ರ, ಈಗ ಎಳ್ನೀರ್ ಬೇರೆ ಸಿಕ್ಕಾಬಟ್ಟೆ ರೇಟ್ ಆಗ್ಬಿಡ್ತಾ, ಇನ್ನೂ ಚೆನ್ನಾಗ್ ಫಸಲು ಬಿಡ್ಲಿ ಅಂತನೋ ಏನೋ. ನೀನೇ ನಂಗಾರೆ ತೋಟ ಕಳ್ಸದ್ರು ಸಾಯಂಕಾಲ ಗಂಟೆ ಬರ್ಲೇ ಬೇಡ ಅಂತ ಅಂತ ಹಿಂಗೆ ಖುಷಿ ಆಯ್ತದೆ. ತೆಂಗಿನ ಮರದ ಕಡೆ ಹೋದ್ರೆ ಚಂದ ಕೊಳ್ಳೆ ನಳ ನಳಿಸ್ತಾ ಇರೋದ್ ನೋಡಿದ್ರೆ ಖುಷಿ ಆಯ್ತದೆ. ಈಗ ಗದ್ದೆ ಎಸಿ ಹೇಳ್ತಾ ಇದ್ದೆ ಅಣ್ಣಯ್ಯ, ಈಗ ನೋಡು ಗದ್ದೆ ಇದೆ ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ, ಈಗ ಮಿಷಿನ್ ಬರ್ಲಾಗಿ ಈ ಗದ್ದೆಗಳು ಉಳ್ಕೊಂಡು ನಾವು ಒಸಿ ಭತ್ತ ಗಿತ್ತ ತಗೊಂಡು ಅಕ್ಕಿ ಪಕ್ಕಿ ತಿಂತಿದೀವಿ ಅಂತಾನೆ ಹೇಳ್ಬೋದೇ ಹೊರತು ನಾವ್ ಹಿಂಗೆ ನಮ್ ಜನರನ್ನ ನೆಚ್ಕೊಂಡ್ ಏನಾರು ಮಾಡ್ತೀವಿ ಅಂತಿದ್ ಮಾತ್ರ ಬಹಳ ಕಷ್ಟ ಆಗ್ಬಿಡೋದು. ಈಗ ಹೆಂಗಾಗ್ಬಿಟ್ಟದೆ ಅಂತಂದ್ರೆ, ಈಗ ಮುಯ್ಯಾಳದು ಉಳ್ಕೊಳ್ಳೋವತ್ತಿಗೆ ಆಯ್ತು, ಇಲ್ಲಾಂದ್ರೆ ಬಹಳ ಕಷ್ಟ ಆಗೋದು. ಈಗ ಹಂಗೆ ಮೊನ್ನೆ ಸಿಕ್ಬಿಟ್ಟು ಹೇಳ್ತಾ ಇದ್ರು, ಒಪ್ಪತ್ತಿನ ಕೆಲಸ ಅಂತ ಮಾಡೋದು, ಒಪ್ಪತ್ತಿನ ಕೆಲಸ ಮಾಡಿದ್ರು 700 ರೂಪಾಯಿ ದುಡ್ಡು ಇಸ್ಕೊತಾರ ಅಂತ, 700 ರೂಪಾಯಿ ದುಡ್ಡು ಇಸ್ಕೊತಾರೆ, ಮತ್ತೆ ವಹಿಸ್ಕೊಂಡ್ರು ಎಕರೆ ಗಟ್ಲೆನ ವಹಿಸ್ಕೊಳ್ಳೋದು. ಇದು ದಿನಗೂಲಿಗೆ ಬಂದು ಮಾಡೋ ದಿನೋಪತಿ ಮಾಡೋ ಅಂತಾರೆ, ಮಾಡಕಲ್ವಂತೆ, ತಿಂಡಿ ಗಿಂಡಿನು ಕೇಳಕಲ್ವಂತೀಗ, ಅವರೇ ತಿಂಡಿ ಮಾಡ್ಕೊ ಬಂದ್ಬಿಡ್ತಾರಂತೆ. ಅದ್ಲಾಗಿ ನೇರವಾಗಿ ಹಂಗೆ ಗದ್ದೆ ಗಿಳಿಯದಯ್ಯ ಕುಯ್ಯದಯ್ಯ ಹೋಯ್ತಾರೆ ಅಷ್ಟೇ ಕೆಲಸ, ಇನ್ನೇನಿಲ್ಲ. ಇನ್ನು ನಾವು ಹೊತ್ತಾಕಬೇಕು ಆಟಯ್ಯ. ಯಾಕಂದ್ರೆ ಆಗ್ಲೇ ಡೌಟ್ ಬಂತು ಶಂಕರಣ, ಎಲ್ಲ ಮಿಷಿನಲ್ಲಿ ಕುಯ್ಸ್ತಾರೆ ನಮ್ ಶಂಕರಣ್ಣ ಕುಡ್ಲು ಕುಡ್ಲು ಅಂತ ಅವನಲ್ಲ ಅಂತ ಅಂತ. ಯಾಕಂದೆ ಅಂತಂದ್ರೆ ಮಿಷಿನ್ ಆಗ ಯಾಕೆ ಕುಯ್ಸಕ್ಕಿಲ್ಲ ಅಂತ ನಿನಗೂ ಗೊತ್ತು, ಯಾಕಂದ್ರೆ ಮನೇಲಿ ಉಸಿ ದನಪನ ಕಟ್ಟಿದೀವ, ಮಿಷಿನ್ ಅಲ್ಲಿ ಕುಯ್ಸಿದ್ರೆ ಹುಲ್ ಹಾಕಲ್ಲ ಅಣ್ಣಯ್ಯ, ಹಂಗಾಗಿ ಮಿಷಿನ್ ಹಾಕ್ಸೋದ್ ಬೇಡ ಅಂತಂತವ. ಹಿಂಗೆ ಇನ್ನೇನು ಮುಯ್ಯಾಳಿಗೆ ಹೋಯ್ತಿವಲ್ಲ ಅಂತ ಅನ್ಕೊಂಡು ಕುಯ್ಸನ ಅಂತ ಅನ್ಕಂದೆ. ಈ ಮಿಷಿನ್ಗೆ ಹಾಕಿದ್ರೆ ಇನ್ನೊಂದು ಅನುಕೂಲ ಆಯ್ತದೆ. ಆದ್ರೆ ಮೊದ್ಲೇ ಹೇಳಿದಲ್ಲ ನನ್ನೊಂದು ಉಸಿ ಸೋಮಾರ್ತನ ಅಂತಂತವ, ಈ ಮಿಷಿನ್ ಏನ್ ಮಾಡ್ತದೆ ಎಲ್ಲ ಇಷ್ಟು ಕಟ್ ಮಾಡ್ಬಿಡ್ತದ. ಅದು ಈಗ 2 ತರ ಮಿಷಿನ್ ಬಂದೈತೆ, ಒಂದು ಬರೀ ಏನು ನಮ್ದು ಭತ್ತದ ತೆನೆ ಐತೆ ಅಷ್ಟಕ್ಕೆ ಬಡ್ಡೆಗೆ ಕಟ್ ಮಾಡ್ತದೆ, ಇನ್ನೊಂದು ಪೂರ್ತಿ ಹುಡುಡಿ ಮಾಡ್ತದೆ ಭತ್ತ ಮಾತ್ರ ಕೊಡ್ತದಲ್ಲ. ಅಂತ ಮಿಷಿನ್ ಬಂದವಲ್ಲ ಪೂರ್ತಿ ಅದನ್ನ ಚಾಲ್ದಿದ್ದಕ್ಕೆ ಹರಿನೂ ಕಟ್ಟಿ ಕೊಟ್ಬಿಡ್ತದೆ. ಅಂತ ಮಿಷಿನ್ ಬಂದಿರೋದ್ರಿಂದ ನಾನು ಬೇಡ ಅಂತ ಅನ್ಕೊಂಡ್ ಸುಮ್ಮನೆ ಆಗಿ ಎಲ್ಲ ಕೈಯಲ್ಲ ಕುಯ್ಸನ ಅಂತ ಅಂತ ಅನ್ಕಂದೆ. ಇನ್ನು ಹೊರದ್ ಬೇರೆ ಹೊರದು ನಾವು ಹೆಂಗ ಹೊತ್ಕೋಬಹುದಪ್ಪ, ಈ ಕುಯ್ಸದೆ ಒಂದ್ ಸ್ವಲ್ಪ ಸಮಸ್ಯೆ. ಏನಿಲ್ಲ ಕುಡ್ಲಿಂದು ಏನು ಅಂತ ಅಂದ್ರೆ ಶಂಕರಣ, ಈ ಕುಡ್ಲು ಯಾವಾಗ್ಲೂ ಏನ್ ಮಾಡ್ಬೇಕು ಅಂತ ಅಂತ ಅಂತಂದ್ರೆ, ಈ ಬ್ಲೇಡ್ ಅಂತ ಬತ್ತು ನೋಡು, ಬ್ಲೇಡ್ ಅಂದ್ರೆ ಇನ್ನೇನು ಇಲ್ಲ, ಇದು ದೊಡ್ಡ ದೊಡ್ಡ ಗಾಡಿಗಳನ್ನೆಲ್ಲ ಕೆಳಗಡೆ ಹಾಕಂದಿರ್ತಾರಲ್ಲ ಅವು ಅಂತ ಅಂದ್ರೆ ಉಕ್ಕಿಂದು ಅಂತ ಅಷ್ಟೇ. ಈ ಬರೀ ಕಬ್ಬಣದ ಮಾಡ್ಸ್ಕೊಳಕ್ ಹೋಗ್ಬಾರ್ದು, ಉಕ್ಕಿಂದ್ ಮಾಡಿಸ್ಕೋಬೇಕು. ಯಾಕೆ ಕಬ್ಬಣದ ತಂದ್ಬಿಡ್ತಾರೆ ಅಂತ ಅಂದ್ರೆ, ಕಬ್ಬಣ ಸ್ವಲ್ಪ ಕಡಿಮೆ ಸಿಗ್ತದೆ ಅದಕ್ಕೋಸ್ಕರ ಕಬ್ಬಣದ ತಂದ್ಬಿಡ್ತಾರೆ. ಅದೇ ಉಕ್ಕಿಂದ ಆದ್ರೆ ಸ್ವಲ್ಪ ರೇಟ್ ಜಾಸ್ತಿ. ಈ ಉಕ್ಕಿಂದ ಮಾಡಿಸ್ಕೊಂಡ್ಬಿಟ್ರೆ ಹೆಂಗೆ ಅಂತ ಅಂತಂದ್ರೆ, ಒಳ್ಳೆ ಬಾಳ್ಕೆ ಬತ್ತವ, ಒಳ್ಳೆ ಬಾಳ್ಕೆ ಬತ್ತವೆ. ನೀನ್ ಪದೇ ಪದೇ ಉಜ್ಜದ ಬೇಕಾಗಿಲ್ಲ, ಮಸೇದೇ ಬೇಕಾಗಿಲ್ಲ. ನೀನ್ ಒಂದ್ಸರಿ ಮಸ್ಕೊಬಿಟ್ರೆ ಒಂದ್ ಎಕರೆ ಹೊಲ ಕುಯ್ಕೊಂಡ್ಬಿಡ್ಬೋದು, ಕುಯ್ಕೊಂಡ್ಬಿಡ್ಬೋದು. ಅಷ್ಟು ಹರ್ತವಾಗಿರ್ತದ ಅದು. ಈಗ ಈಗ ಪದೇ ಪದೇ ಕೂತ್ಕೊಂಡು ಮಸ್ತಿದ್ದು ಮಸ್ತು ಮಸ್ತು ಟೈಮ್ ವೇಸ್ಟ್ ಇತ್ತಾಗಿ ಈ ಕಡೆಗೆ ಕಬ್ಬಣ್ಣನ ಸಾವು ಹೋಯ್ತದೆ, ಕಬ್ಬಣ್ಣನ ಸಾವು ಹೋಯ್ತದೆ. ಅದ್ರ ಬದಲು ಉಕ್ಕಿನ ತಗೋಬಿಟ್ರೆ ನಾನ್ ನೋಡಪ್ಪ ಈಗ ಹೆಚ್ಚು ಕಮ್ಮಿ ಒಂದು 30 ವರ್ಷದಿಂದ ಮಾಡಿಸಿಟ್ಟನು, ಒಂದು ಡಜನ್ ಅವನೇ ಮಾಡಿಟ್ಟಿದ್ದೆ. ಏನ್ ಸವಿಯೋದು ಇಲ್ಲ ಹರಿಯೋದು ಇಲ್ಲ ಹಂಗಾಗವೆ ಈಗ. ಹಂಗಾಗಿ ಅಣ್ಣ ನೀನ್ ಹೇಳ್ದಂಗೆ ಆಮೇಲೆ ಕೆಲವು ಸಲ ಹೆಂಗಾಗ್ಬಿಡ್ತದೆ ಗೊತ್ತಾ, ನಮ್ದು ಕತೆಗಳು ರೇಟ್ ಜಾಸ್ತಿ ಅಲ್ವಾ, ಇದಕ್ಕೆ ಯಾಕೆ ಅಷ್ಟು ರೇಟ್, ಇದಕ್ಕೆ ಇಷ್ಟು ರೇಟ್ ಅಂತ ಕೇಳ್ಕೊಬಿಟ್ಟು ಕಡಿಮೆ ರೇಟ್ ಯಾವ್ದಿರ್ತದೆ ಆ ಕೂಡ್ಲಿ ಎತ್ಕೊ ಬಂದ್ಬಿಡ್ತೀವಲ್ಲ. ಆ ಸಿಕ್ತಕ್ಕಂಥ ಕಜಾಯ ಅಂತ ಗಾದನೆ ಮಾಡಿಲ್ವಾ ಶಂಕರಣ್ಣ? ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತವೆ. ಆದ್ರೂ ನಾನು ಹೇಳಿದ್ನಲ್ಲ ಈಗ 30 ವರ್ಷದಿಂದ ಅವೇನ್ 3 ರೂಪಾಯಿ 4 ರೂಪಾಯಿ ಇರ್ಬೇಕಷ್ಟೇ ಆಗ ಒಂದೊಂದ್ ಕೂಡ್ಲು. ಅವತ್ತು ಹಾಕಿದ ಬಂಡವಾಳ ಇವತ್ತಿಗೂ ನಡೀತೈತೆ. ಹಂಗಾಗಿ ನಿನ್ ಮನೆ ಬಾಗಿಲು ಹುಡುಕಂತ ಬರ್ತಿದ್ದೆ ನೋಡೋ. ಏ ಅಲ್ಲ ಬರೀ ನಮ್ಮನೇದ ಅಷ್ಟೇ ಅಲ್ಲ, ಇಡೀ ಊರಿನ ಗದ್ದೆಯಲ್ಲಿ ಕುಯ್ತಾವ 30 ವರ್ಷದಿಂದ ಅಂದ್ರೆ. ಹಂಗಾಗಿ ಉಕ್ಕಿಂದು ಬಾಳ ಬಾಳ್ಕೆ ಬರ್ತದೆ ಅಂತ ಹೇಳ್ತಾ ಇದ್ದೀಯ. ಬಾಳ್ಕೆ ಬರ್ತದೆ, ಇಬ್ಬರಿ ಕಬ್ಬಡದ್ ಮಾಡ್ಕೊಳಕ್ ಹೋಗ್ಬಾರ್ದು. ನಿನ್ಗೊಂದ 4 ಮಾಡಿಸ್ಕೊಡ್ತೀನಿ, ರೇಟ್ ಮಾತ್ರ ಜಾಸ್ತಿ ಈಗ, ನಿನ್ನ 3-4 ರೂಪಾಯಿ ಲೆಕ್ಕ ಅಂತ ಹೇಳಿ ಅನ್ಕೊಳಕ್ ಹೋಗ್ಬೇಡ. ಇವತ್ತು 300 ಆಯ್ತದೋ 400 ಆಯ್ತದೋ ಗೊತ್ತಿಲ್ಲ, ಒಂದೆರಡು ಮಾಡಿಸ್ಕೊಡ್ತೀನಿ. ಒಳ್ಳೇದು ಆ ತರದ ಮಾಡಿಸಿಟ್ಕೊಬಿಟ್ರೆ ಚೆನ್ನಾಗಿ ಬಾಳ್ಕೆ ಬರ್ತದೆ ಮುಂದಕ್ಕೆ. ಮತ್ತೆ ನಾನು ಅವ್ರ ಹತ್ರ ಕೇಳೋದು ತಪ್ಪದೆ, ಮತ್ತೆ ಜನರದು ಕೆಲಸ ಸಾಗದು ಬೇಗ ಆಯ್ತದೆ ಅಲ್ವಾ. ಈಗ ಅಣ್ಣ ನೋಡು, ನಾನು ಸಾಗದು ಅನ್ನೋತಿಗೆ ಅಂದೆ. ಈಗ ಕಳೆದ ವಾರದಾಗೆ ನಾನು ನಮ್ಮ ಹೆಂಡ್ರು ಮನೆ ಕಡೆಗೆ ಹೋಗಿದ್ದೆ, ಸೋಮಾರಪೇಟೆ ಕಡೆಗೆ ಹೋಗಿದ್ದೆ. ಏನ್ ಮನೆಗೋರು ಯಾರು ಜನರೇ ಇಲ್ಲ, ಯಾಕೆ ಯಾರು ಜನರೇ ಕಾಣ್ತಿಲ್ಲ ಅಂತಂತಲ್ಲಿ ನನ್ನ ಹೆಂಗಸರನ್ನ ಕೇಳಿದ್ರೆ ಇದೇನ್ ರಿಂಗ್ ಅಂತೀರಾ, ಇದು ಸೀಸನ್ ಅಲ್ವಾ, ಸೀಸನ್ ಅಲ್ವಾ ಅಂತ. ಏನ್ ಸೀಸನ್ ಅಂತಂದ್ರೆ ಹಣ್ಣಿನ ಸೀಸನ್ ಅಂತ. ಎಲ್ಲ ಹಣ್ಣು ಕುಯ್ಯಕ್ಕೋಗೋರು, ಹಣ್ಣು ಕುಯ್ಯಕ್ಕೋರು, ಮನೇಲಿ ಯಾರು ಜನ್ಮ ಇರಕ್ಕಲ್ಲ. ಅಷ್ಟು ಹಿಮ ಬೀಳ್ತಿರ್ತದ ಬೆಳಗ್ಗೆ, ಇದುವರೆ 6 ಗಂಟೆಗೆ ಅದು ಹೊಂಟು ಬಿಟ್ರೆ ತೋಟಕ್ಕೆ. ಹೌದೌದೌದೌದು. ಆದ್ರೂ ಆ ರೆಕ್ಕೆ ಪಕ್ಕೆ ಒಳಗೆಲ್ಲ ನುಗ್ಗಾಡ್ಕೊಂಡ್ ಪಗ್ಗಾಡ್ಕೊಂಡ್ ಅದೇನು ಈಗಾಗಲೇ 2 ಸಲ ಕೊಯ್ಲಾಯ್ತು, 3 ಸಲ ಕೊಯ್ಲಾಯ್ತು ಅಂತಂದವ್ರೆ ನನ್ ಮುಗಿಯಕ್ಕೆ ಆಯ್ತಾ ಬಂತ ಹೋದ್ರೆ ಮಾಡಿದ್ದು ಕೆಲಸ ಗೊತ್ತಾಗಲ್ಲ. ಈಗ 8-9 ಗಂಟೆ ಮೇಲೆ ಬಿಸಿಲು ಬೇರೆ ಹತ್ಬಿಡ್ತದೆ, ಹೊಡೆದಿರೋದಕ್ಕೆ ಕೆಲಸ ಮಾಡಕ್ಕಾಗಲ್ಲ. ಇನ್ನ ರೆಕ್ಕೆ ತಾಕತ್ತು ಗಿರ್ಕತ್ತು ಅಂತ ಅಂದ್ರಂತೂ ಇರಕ್ಕೆ ಆಗಲ್ಲ. ಅದಕ್ಕೋಸ್ಕರ 9 ಆಗ್ಬಿಡ್ಲಿ ಅಂತ ಅನ್ಕೊಂಡು ಬೆಳಗ್ಗೆ ಎದ್ದು. ಆಮೇಲೆ ನಾನಾಗ ನಮ್ಮ ಹೆಂಗಸರಿಗೆ ಅಂದೆ, ಒಂದು ಈಗ ತೋಟದವರಿಗೆ ಹಣ್ಣಿನ ಸಂಭ್ರಮ, ನಮ್ಮಂತ ಸ್ವಲ್ಪ ಬಿಡುವಾಗಿರೋರಿಗೆ ಕೆಲವೊಂದು ಕಾರ್ಯಕ್ರಮಗಳು ಫಂಕ್ಷನ್ಗಳ ಸಂಭ್ರಮ ಅಂತಂತಂದೆ. ಯಾಕೆ ಫಂಕ್ಷನ್ ನಿನ್ ಸಂಭ್ರಮ ಅಂತಂದ್ರೆ ಅಣ್ಣ, ನೀನು ಆಗ್ಲೇ ಒಂದಿನ ಹೇಳಿದ್ದೆ ಅಂದ್ರೆ ಆಗೊಮ್ಮೆ ಈಗೊಮ್ಮೆ ರೇಡಿಯೋದಲ್ಲಿ ಕೇಳಿಸ್ಕೊತಾ ಇರ್ತೀನ, ಅದನ್ನ ಕಾಪಿಯ ಕಂಪು ಅಂತ ಬರ್ತದಲ್ಲ, ಅವ್ರದೇನೋ ಒಂದು 100ನೇ ವರ್ಷದ ಕಾರ್ಯಕ್ರಮ ಮಾಡ್ತಾವ್ರೆ ಅಂತ ಕೇಳಿದ್ದೆ. ನಮ್ಮನೆಯವ್ರು ನೀವು ಎಲ್ಲದಕ್ಕೂ ಬರೀ ಫಂಕ್ಷನ್ ಅಂತೀರ, ನಾನೇನೋ ಯಾವ್ದಾದ್ರು ಮನೆ ಮದ್ವೆಗ ಬೀಗ್ರುಟ್ಕೋ ಅಂತ ನೋಡು. ಅದಲ್ಲ ಕಣೆ, ಹಿಂಗೆ ಕೃಷಿ ಮೇಳ ನಡೆದ್ರು ನಾ ಫಂಕ್ಷನ್ ಅಂತೀನಿ, ಹಿಂಗೆ ಯಾವ್ದಾದ್ರು ಸಮಾರಂಭ ನಡೆದ್ರು ಕೃಷಿಗೆ ಸಂಬಂಧಪಟ್ಟು ನನಗೆ ಸಮಾರಂಭ ಅದೇ ಒಂಥರ ಫಂಕ್ಷನ್ ಅಂತಂದೆ. ಅದೇನು ಯಾವಾಗ ಇರ್ಬೋದು ಒಣೆಯ ಸಮಾರಂಭ? ಏ ಅದೇನ್ ರೇಡಿಯೋದಲ್ಲಿ ದಿವಸ ಹೇಳತ್ಲೇ ಅವ್ರೆ, ನೀನ್ ಕೇಳಿಲ್ಲ ಅನ್ನೋ ಅಂದ್ರೆ ಈ ಸಂಜೆ ದಿನಾಗೆ ನನಗೆ ಮೊದ್ಲೇ ಕ್ಯೂ ಬೇರೆ ಕೇಳಕ್ಕಲ್ವಲ್ಲ. ಸಂಜೆನೂ ಹೇಳ್ತಾರೆ, ಬೆಳಗ್ಗೆನೂ ಹೇಳ್ತಾರೆ. ಅಲ್ಲ ಅದು ಮನೆಯವ್ರು ಬೈತಾರೆ, ಜಾಗ ಜೋರಾಗಿ ಸೌಂಡ್ ಕೊಟ್ಟಿದ್ಯಾ, ಜೋರಾಗಿ ಸೌಂಡ್ ಕೊಟ್ಟಿದ್ಯಾ ಅಂತವ. ಹಂಗಾಗಿ ಉಸಿ ರೇಡಿಯೋ ಕೇಳೋದು ಸಂಜೆ ದಿನದ ಕಡಿಮೆ. ನಾನು ಬೆಳಗಿನ ಹೊತ್ತು ಜಮೀನ್ಗೆ ಹೋಗ್ಬಿಡ್ತೀನಲ್ಲ, ಹಂಗಾಗಿ ಅಲ್ಲಿಗೆ ಇಟ್ಕೊಂಡಿಲ್ಲ ನಾನು. ಏಟೇ ರೇಡಿಯೋ ಕೇಳಿದ್ರು ಸಂಕ್ರಣ, ಅಣ್ಣಯ್ಯನ ಬಾಯಿಂದ ಕೇಳದ್ಮೇಲೆ ತಲೆಗೆ ಹೋಗುದು. ಅಲ್ಲ ಅದು ದಿಟ್ಟ ಅನ್ನು, ನಾನು ಫಂಕ್ಷನ್ ಅಂತ ಹೇಳಿದ್ ಅದಕ್ಕೆ ಮೀನಕ್ಕ. ಅದು ಅಣ್ಣಂಗೆಲ್ಲ ಗೊತ್ತಿರ್ತದೆ, ಮತ್ತಮ್ಮನಲ್ಲಿ ಅವನು ಸಾಮಾನ್ಯ ಮನೆ ಕಡೆ ಇರೋದ್ ಕಡಿಮೆ. ಹಂಗಾಗಿ ಹಿಂಗೆ ಪೇಟೆ ಗಿಟ್ಟೆ ಸುತ್ಕೊಂಡು ವಿಚಾರಗಳು ತಿಳ್ಕೊಂಡು ನಮಗ್ ತಿಳಿ ಹೇಳ್ತಾನಲ್ಲ, ಹಂಗಾಗಿ ಯಾವಾಗ ಈಗ ತಿಳಿಸು ಅಣ್ಣ. ಅದು ಏನಂತ ಅಂದ್ರೆ ಮೀನ ಕಾಲ ನೋಡು, ಏನೇ ಕೇಳಿದ್ರು ರೇಡಿಯೋದಲ್ಲಿ ಅಣ್ಣನ ಬಾಯಿದ್ರು ಕೇಳದಂಗ ಹಾಕಲ್ಲ ಅಂತ ಹೇಳ್ಬಿಟ್ಟು ನನ್ನ ಒಂಥರ ಇಂಡೈರೆಕ್ಟ್ ಆಗಿ ಇವ್ನು ರೇಡಿಯೋ ಇದ್ದಂಗೆ ಅಂತ ಹೇಳ್ತಾಳೆ. ಅಲ್ಲ ಇಲ್ದಿದ್ರೆ ದಿಟ್ವೇ ಅಲ್ವಾ? ಅದು ಏನು ಅಂತ ಅಂದ್ರೆ ಶಂಕರಣ, ಈಗ ನಾನು ಒಂದ್ಸರಿ ನಿನ್ಗೆ ಹೇಳಿದ್ದೆ ಕತೆಯ, ನಮ್ ದೇಶದ ಕಾಪಿ ಕತೆ ಹೆಂಗೆ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಯಾವಾಗ ಬಂತು, ಹೆಂಗ್ ಬಂತು, ಏನಾಯ್ತು ಅಂತ ಹೇಳ್ಬಿಟ್ಟು ಕೇಳಿದ್ದೆ. ಇದು ನಾನು ಆಗ್ಲೇ ಹೇಳ್ದಂಗೆ ಶಂಕರಣ, ಈ 17ನೇ ಶತಮಾನದಲ್ಲಿ ನಮ್ ದೇಶಕ್ಕೆ ಕಾಪಿ ಬಂದಿದ್ದು. ಅದನ್ನು ಬಾಬಾ ಬುಡನ್ಗಿರಿನಾಗೆ ಮಾಡಿದ್ದು ಅಂತ ಮಾಡಿದ್ದು ಬೇರೆ ದೇಶದಿಂದ ಕೊಡ್ನಾರ್ದಕ್ಕೆ. ಅದು ಒಂಥರ ಹೆಚ್ಚು ಕಮ್ಮಿ ಒಂಥರ ಮುಚ್ಚು ಮರಲ್ಲಿ ತಗೊಂಡ್ಬಂದು 7 ಬೀಜ ತಂದು ಇಲ್ಲಿ ನೆಟ್ಕೊಂಡು ಅದನ್ನ ಮತ್ತೆ ಅದರಲ್ಲಿ ಬೀಜ ಮಾಡ್ಕೊಂಡು ಮಾಡ್ಕೊಂಡು ಈ ಮಟ್ಟಕ್ಕೆ ಆಗೈತೆ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಇದು ಈ ಕಾಫಿ ಅನ್ನೋದು ಹೆಂಗೆ ಇದೊಂದು ಕೃಷಿ ಅಂತ ಹೇಳಿ ಶುರು ಆಯ್ತು ಶಂಕರಣ, ಅದು ಶುರು ಆದ್ಮೇಲೆ ಏನಾಯ್ತು ಎಲ್ಲ ಮಾಡಕ್ ಶುರು ಮಾಡಿದ್ರು. ಬಾರಿ ಮುಖ್ಯವಾಗಿ ಏನು ಅಂತ ಅಂದ್ರೆ ಕಾಫಿ ಅನ್ನೋದು ನಮ್ ದೇಶದ ಬೆಳೆ ಅಲ್ಲ, ಇದು ಬೇರೆ ದೇಶದ. ಈಗ ಏನಾಗುತ್ತೆ ಅಂತ ಅಂತಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬತ್ತು ಅಂತ ಅಂತಂದ್ರೆ ಕೆಲವು ರೋಗ ಬರೋದು, ರುಜ್ನ ಬರೋದು, ಈ ಕೀಟ ಬರೋದು, ಇಂಥವೆಲ್ಲ ಸಮಸ್ಯೆ ಆಯ್ತವೆ. ಇಲ್ಲಿ ನಮ್ಮ ದೇಶದಲ್ಲಿ ಅದರಲ್ಲೂ ಮುಖ್ಯವಾಗಿ ನಮ್ ಚಿಕ್ಕಮಂಗ್ಳೂರಲ್ಲಿ ಯಾವಾಗ ಕಾಫಿಯ ದೊಡ್ಡ ಪ್ರಮಾಣದಲ್ಲಿ ಬೆಳೆಯಕ್ಕೆ ಶುರು ಮಾಡಿದ್ರು ಶಂಕರಣ್ಣ, ಒಂದ್ ಸ್ವಲ್ಪ ದಿವಸ ಬೆಳೆದ್ರು, ಆಮೇಲೆ ಸ್ವಲ್ಪ ರೋಗ ಕೀಟ ಇಂಥವೆಲ್ಲ ಶುರುವಾಯ್ತು. ಇದಕ್ಕೆ ಬಾರಿ ಮುಖ್ಯ ಅಂತ ಅಂತಂದ್ರೆ ಈ ಇವತ್ತಿಗೂ ಹೋಯ್ತದ ಎಲೆ ತುಕ್ಕು ರೋಗ ಅಂತ ಹೇಳ್ಬಿಟ್ಟು, ಎಲೆ ತುಕ್ಕು ರೋಗ ಬಂದ್ಬಿಡ್ತು ಕಾಫಿಗೆ. ಈ ಎಲೆ ತುಕ್ಕಿನ ರೋಗ ಬಂದಾಗ ಇದನ್ನ ಏನಾರು ಮಾಡಿ ಇದ್ರ ಬಗ್ಗೆ ಅಧ್ಯಯನ ಮಾಡ್ಬಿಟ್ಟು ಈ ರೋಗ ಬರದಂಗೆ ನೋಡ್ಕೋಬೇಕು, ಬಂದ್ರೆ ಇದಕ್ಕೇನ್ ಪರಿಹಾರ ಅಂತ ಹೇಳ್ಬಿಟ್ಟು ಕಂಡ್ಕೋಬೇಕು ಅಂತ ಅನ್ಕೊಂಡು ಏನ್ ಮಾಡಿದ್ರು, ಅವತ್ತಿನ ಕಾಲಕ್ಕೆ ಮೈಸೂರು ಸರ್ಕಾರ ಅಂತ ಅಂದ್ರೆ ರಾಜ ಸರ್ಕಾರ ಇದ್ದದ್ದು ರಾಜರಾಳ್ವಿಕೆ. ಈಗ ನಾನ್ ಮಾತಾಡ್ತಿರೋದು ಹೆಚ್ಚು ಕಮ್ಮಿಯ 1920 ಹೆಚ್ಚು ಕಮ್ಮಿ ಸ್ವಾತಂತ್ರ್ಯ ಬಂದಿತ್ತಲ್ಲ, ಸ್ವಾತಂತ್ರ್ಯ ಬಂದಿರಲಿಲ್ಲ. ಹಾಗೆ ಮೈಸೂರು ಸಂಸ್ಥಾನದಲ್ಲಿ ಏನ್ ಮಾಡಿದ್ರು, ಒಂದು ಈ ಎಲೆ ತುಕ್ಕು ರೋಗದ ಬಗ್ಗೆ ಸಂಶೋಧನೆ ಮಾಡಬೇಕು ಅಂತ ಅನ್ಕೊಂಡು ಅದಕ್ಕೋಸ್ಕರವ ಒಂದು ಸಂಶೋಧನಾ ಕೇಂದ್ರ ಮಾಡಬೇಕು, ಲ್ಯಾಬ್ ಮಾಡಬೇಕು, ಡಿಪಾರ್ಟ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅನುಮೋದನೆ ಕೊಟ್ಬಿಟ್ರು. ಆಗಿನ ಕಾಲದಲ್ಲೇ ಅವಾಗ ನೋಡು, ಇವತ್ತೇನ್ ಕೃಷಿ ಇಲಾಖೆ ಅಂತ ಕರಿತೀವೋ ಅವತ್ತಿನ ಕಾಲದಲ್ಲಿ ಮೈಸೂರು ವ್ಯವಸಾಯ ಇಲಾಖೆ ಅಂತ ಹೇಳಿತ್ತು. ಮೈಸೂರು ವ್ಯವಸಾಯ ಇಲಾಖೆ ಅಂತ ಹೇಳಿತ್ತು, ಆಯ್ತಾ. ಮೈಸೂರಿನ ವ್ಯವಸಾಯ ಇಲಾಖೆ ಅಡಿನಲ್ಲಿ ಇದೊಂದು ಸಂಶೋಧನಾ ಕೇಂದ್ರ ಮಾಡಬೇಕು ಅಂತ ಅನ್ಕೊಂಡು ಏನ್ ಮಾಡಿದ್ರು, ಅದ ತಗೊಂಡೋಗ್ಬಿಟ್ಟು ಕೊಪ್ಪದಲ್ಲಿ ಶುರು ಮಾಡಿದ್ರು. ಚಿಕ್ಕಮಂಗ್ಳೂರ್ ಹತ್ರ ಐತಲ್ಲ ಕೊಪ್ಪ, ಚಿಕ್ಕಮಂಗ್ಳೂರು ಜಿಲ್ಲೆ ಕೊಪ್ಪದಲ್ಲಿ ಅಲ್ಲಿ ಶುರು ಮಾಡಿದ್ರು. ಅಲ್ಲಿ ಶುರು ಮಾಡಿದ್ಮೇಲೆ ಸ್ವಲ್ಪ ದಿವಸ ನಡೀತ ಅಲ್ಲಿ, 3-6 ತಿಂಗಳು ನಡೀತು. ಅಲ್ಲೆಲ್ಲ ಸ್ವಲ್ಪ ಬಾರಿ ಇಕ್ಕಟ್ಟಾಯ್ತು, ಸರಿಯಾಗಿ ಜಾಗ ಇಲ್ಲ, ಜಮೀನ್ ಇಲ್ಲ ಅಂತ ಅನ್ಕೊಂಡು ಇದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು. ಈ ಕಾಫಿ ಒಂಥರ ವಾಣಿಜ್ಯ ಬೆಳೆ ಆಯ್ತೈತೆ, ಇದ್ರ ಬಗ್ಗೆ ಜಾಸ್ತಿ ಸಂಶೋಧನೆ ಮಾಡ್ಬೇಕು, ಬೇರೆ ಬೇರೆ ತರದ್ದು ರೈತರಿಗೆ ಬೆಳೆಗಾರರಿಗೆ ಅನುಕೂಲ ಮಾಡ್ಬೇಕು ಅಂತ ಅನ್ಕೊಂಡು ಏನ್ ಮಾಡಿದ್ರು, ಈ ಬಾಳೆಹೊನ್ನೂರ್ ಐತಲ್ಲ, ಬಾಳೆಹೊನ್ನೂರಿಂದ ಮುಂದ್ಕೊಂದ್ 7 ಕಿಲೋಮೀಟರ್ ಸೀಗೋಡು ಅಂತ ಐತೆ. ಸೀಗೋಡಿಂದ ಒಳಗಡೆಗೆ 285 ಎಕರೆ ಜಾಗ ಶಂಕರಣ್ಣ. 285 ಎಕರೆ 285 ಎಕರೆ ಜಾಗವ ಮೈಸೂರು ಮಹಾರಾಜರು ಕೊಟ್ಬಿಟ್ಟು ಇಲ್ಲಿ ಕಾಫಿಗೆ ಸಂಬಂಧಪಟ್ಟಂಗೆ ಸಂಶೋಧನೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಲ್ಯಾಬ್ ಮಾಡಿ ಅಂತವ, ಲ್ಯಾಬ್ ಮಾಡಿ ಅಂತ. ಮುಖ್ಯವಾಗಿ ಎಲೆ ತುಕ್ಕು ರೋಗ ಬಂದಿತ್ತಲ್ಲ ಅದು ಪರಿಹಾರ ಮಾಡಕ್ಕಾಗಿ, ಅದ್ ಪರಿಹಾರ ಮಾಡಕ್ಕೋಸ್ಕರ. ಆಮೇಲೆ ನಾನು ಅಲ್ಲಿಗೆ ಹೋಗೋದ್ ಬಾರಿ ಕಷ್ಟ, ಯಾಕೆಂತಂದ್ರೆ ಬಸ್ಸು ಇವೆಲ್ಲ ಸ್ವಲ್ಪ ಕನ್ವಿನಿಯಂಟ್ ಕಡಿಮೆ. ಈಗ ಬಾಳೆಹೊನ್ನೂರಲ್ಲಿ ಇಟ್ಕೊಂಡು ಸೀಗೋಡ್ಗೆ ಹೋಗಿ ಸೀಗೋಡಿಂದ ಮತ್ತೊಳ್ಳಿಕ್ ಒಂದ್ 3-4 ಕಿಲೋಮೀಟರ್ ಹೋಗ್ಬೇಕು. ಅದಕ್ಕೆ ಯಾಕೆ ಇಲ್ಲೇ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕೇಳಿದೆ. ನೋಡ್ ಅವತ್ತವ್ರು ಎಷ್ಟು ಆಲೋಚನೆ ಮಾಡೋ ಅಂತ ಅಂತ ಅಂತಂದ್ರೆ ಆ ಜಾಗ ಐತಲ್ಲ ಇವತ್ತು, ಈಗ ಅದನ್ನ ಕಾಫಿ ರಿಸರ್ಚ್ ಸೆಂಟರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಆ ಜಾಗನೇ ಹಂಗಂತ ಕರೀತಾರೆ, ಊರ ಹೆಸರೇ ಅದು, ಆಯ್ತಾ. ಆ ಜಾಗದಲ್ಲ ಯಾಕೆ ಮಾಡಿದ್ರು ಅಂತ ಅಂದ್ರೆ ಅಲ್ಲಿ ಅತ್ಯಧಿಕವಾಗಿ ಹೆಚ್ಚಾಗಿ ಮಳೆ ಬೀಳ್ತದಂತೆ. ಆಮೇಲೆ ಅದು ಸ್ವಲ್ಪ ಎತ್ತರ ಪ್ರದೇಶದಲ್ಲಿ ಇರೋಂಥದ್ದು. ಈ ಕಾಫಿನಲ್ಲಿ ಈ ರೋಬಾಸ್ಟ ಮತ್ತೆ ಇನ್ನೊಂದು ಐತಲ್ಲ ಅಂತದ ಹೇಳು, ಅರೇಬಿಕ ಮತ್ತೆ ರೋಬಾಸ್ಟ ಐತಲ್ಲ, ಇವೆರಡು ತರದ ಅಲ್ಲಿ ಬೆಳಿಬಹುದು. ಎರಡು ಬೆಳೆಗಳನ್ನು ಅಲ್ಲಿ ಬೆಳಿಬಹುದು, ಎರಡು ತಳಿ ಇದಾವಲ್ಲ ಅವೆರಡನ್ನೂ ಒಂದೇ ಜಾಗದಲ್ಲಿ ಬೆಳಿಬಹುದು. ಅಂದ್ರೆ ವಿಶೇಷವಾದ ಮಣ್ಣಿನ ಹವಾಗುಣ ಐತಲ್ಲಿ, ವಿಶೇಷವಾದ ಹವಾಗುಣ, ವಿಶೇಷವಾದ ಮಣ್ಣಿರ ಅಂತ ಜಾಗ. ಅದಕ್ಕೋಸ್ಕರವ ಆ ಜಾಗ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ 1925 ಶುರು ಮಾಡ್ಕೊಂಡ್ರು. ಶುರು ಮಾಡ್ಕೊಂಡು ನಾನು ನಿನ್ ಯಾವಾಗಲೂ ನೆನ್ಪಿಟ್ಕೋಬೇಕು, ನಾನು ಹೇಳಿದ್ದೀನಿ ನಿನ್ಗೆ, ನಮ್ ದೇಶಕ್ ಬಂದಿದ್ದು ಬರೀ 7 ಬೀಜ. ಹೌದು, ಎಷ್ಟೇಳು? 7. ಕೈ ಲೆಕ್ಕ ಹಾಕ್ತಂಗೆ ಬೆಳ್ಳಲ್ಲಿ 7 ಬೀಜ ಅದ ತಂದು ಶಂಕರಣ್ಣ ಇಲ್ಲಿ ಇವತ್ತು ಈ ಮಟ್ಟಿಗೆ. ಎಷ್ಟ್ರ ಮಟ್ಟಿಗೆ ಅಂತ ಅಂತಂದ್ರೆ ಇವತ್ತು ನಮ್ಮ ದೇಶದಲ್ಲಿ 1 ವರ್ಷದಲ್ಲಿ 3,63,000 ಟನ್ ಒಂದು ವರ್ಷದಲ್ಲಿ ಬೆಳೀತಾ ಇರೋದು. ಇಡೀ ವಿಶ್ವದಲ್ಲಿ ನಮ್ ದೇಶ ಕಾಫಿ ಬೆಳೆಯೋದ್ರಲ್ಲಿ 7ನೇ ಸ್ಥಾನದಲ್ಲಿ ಐತೆ. ಅದಿನ್ನೂ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲರದ್ದು ಆಶಯ. ಅವತ್ತು 7 ಬೀಜದಿಂದ ಶುರು ಆಯ್ತು, ಅದು 7,00,000 ಟನ್ ಆಗ್ಬೇಕು, 7,00,000 ಟನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತವ್ರೆ. ಇವತ್ತು ಏನ್ ಇವತ್ತು ನಾನು ಆಗ್ಲೇ ಹೇಳಿದ್ನಲ್ಲ 3,63,000 ಟನ್ ಅಂತ ಹೇಳ್ಬಿಟ್ಟು ಇದಾಗಿರೋದು ಕೂಡ ಅವತ್ತೇನು CCRI ಅಥವಾ ಒಂದು ಸಂಶೋಧನಾ ಕೇಂದ್ರ ಶುರು ಮಾಡಿದ್ರು ಅದರ ಪ್ರತಿಫಲ. ಸಂಸ್ಥೆ ಇತ್ತಲ್ಲ ಲ್ಯಾಬ್ ಅವರು ಸಂಶೋಧನೆ ಮಾಡಿ ಮಾಡಿ ಮಾಡಿ ಮಾಡಿ ಎಲೆ ತುಕ್ಕಿನ ರೋಗಕ್ಕೆ ಮೊದಲು ಪರಿಹಾರ ಕಂಡಿಡಿದ್ರು. ಆಮೇಲೆ ಅದಕ್ಕೆ ಬೇರೆ ಬೇರೆ ಯಾವ ಬರ್ತದೆ, ಕಾಯಿಲೆ, ಈಗ ಕಾಂಡ ಕೊರಕ ಅಂತ ಬರ್ತದೆ, ಕಾಯಿ ಕೊರಕ ಅಂತ ಬರ್ತದೆ, ತುಕ್ಕು ರೋಗ ಬರ್ತದೆ, ಬೋರರು ಅದೇ ಕಾಂಡ ಕೊರಕ ಅಂದ್ರೆ ಬೋರರು, ಇಂಥವೆಲ್ಲ ಅದಕ್ಕೂ ಔಷಧಿ ಕಂಡಿಡಿದ್ರು. ಔಷಧಿ ಕಂಡಿಡಿದ್ರು ಅದೆಲ್ಲ ಹೆಂಗೆ ನಾವು ಮಾಡೋದು, ಅದ್ ನಿರೋಧ ಅಂತದ್ ಹೆಂಗೆ, ಅದನ್ನ ನಿರ್ವಹಣೆ ಮಾಡೋದ್ ಹೆಂಗೆ, ನಡಿಯೋ ಅಂತದ್ ಹೆಂಗೆ, ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತೇಳಿ ಇಷ್ಟೆಲ್ಲ ಸಂಶೋಧನೆ ಮಾಡ್ಕೊಂಡ್ ಬಂದ್ರು. ಇಷ್ಟೆಲ್ಲ ಸಂಶೋಧನೆ ಮಾಡಿದ್ದು ಅಲ್ದನೆ ಈಗ ಅವ್ರ ಹಿಂದೆ ಕಾಲದಲ್ಲಿ ಏನ್ ಬೆಳೀತಾ ಇದ್ರು ಹಂಗಾಗೋದಿಲ್ಲ, ಮತ್ತೆ ಈ ಇಳುವರಿ ಜಾಸ್ತಿ ಆಗ್ಬೇಕು ಅಂತ ಹೊಸ ಹೊಸ ತಳಿಗಳು ಕೇಳಿರ್ಬೇಕು. ನಂಬರ್ 7, 6, 7, 9 ಈ ನಂಬರ್ ಎಲ್ಲ ಕಂಡಿಡಿದ್ದು ಇವರೇ. ಸಂಶೋಧನಾ ಕೇಂದ್ರದವರು ಅದನ್ನ ಈಗ CCRI ಅಂತ ಹೇಳಿ ಕರೀತಾರೆ, ಸೆಂಟ್ರಲ್ ಕಾಫಿ ರಿಸರ್ಚ್ ಸೆಂಟರ್ ಅಂತ ಹೇಳ್ಬಿಟ್ಟು. ಇನ್ನೊಂದಪ್ಪ ಹೇಳು, ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದ್ರೆ ಕನ್ನಡದಾಗೆ ಅಂದ್ರೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಅಂತ. ಬಾಳೆಹೊನ್ನೂರು ಅದು ನೋಡು ಸ್ಥಾಪನೆ ಆಗಿದ್ದು 1925 ನಮ್ಮ ಮೈಸೂರು ಸರ್ಕಾರದಲ್ಲಿ ಇದು ಸ್ಥಾಪನೆ ಆಗಿದೆ ರಾಜರಾಳ್ವಿಕೆಯಲ್ಲಿ. ಇದಾದ್ಮೇಲೆ ಏನಾಯ್ತು ಶಂಕರಣ್ಣ, ಕಾಫಿ ಇಷ್ಟೊಂದು ಒಳ್ಳೆ ವಾಣಿಜ್ಯ ಪದಾರ್ಥ ಆಗಿದೆ ಅಂತ ಅನ್ಕೊಂಡು ನಮ್ಮ ದೇಶಕ್ಕೆ ಒಳ್ಳೆ ಒಳ್ಳೆ ಆದಾಯ ತಗೊಂಬತೈತೆ ಅಂತ ಅನ್ಕೊಂಡು ಇದನ್ನ ನೋಡ್ಕೊಂಡು ಏನ್ CCRI ಅಂತ ಹೇಳಿತ್ತಲ್ಲ ಇದನ್ನ ನೋಡ್ಕೊಂಡು ಇದರ ಮೇಲೆ ಇನ್ನೊಂದು ಸಂಸ್ಥೆ ಶುರು ಮಾಡಿದ್ರು. ಈ ಸಂಸ್ಥೆಗಿಂತ ಮೇಲ್ಗಡೆ ಇನ್ನೊಂದು ಸಂಸ್ಥೆ ಇರಲಿ ಅಂತ ಇರ್ಲಿ ಅಂತ ಹೇಳ್ಬಿಟ್ಟು ಅಂತ ಅಂದ್ರೆ ಭಾರತೀಯ ಕಾಫಿ ಮಂಡಳಿ ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡಿದ್ರು. ಕಾಫಿ ಬೋರ್ಡ್ ಅಂತಾರಲ್ಲ ಆತರ ಮಾಡ್ಕೊಂಡು ಅದ್ರ ಕೆಳಗಡೆ ಇವೆಲ್ಲ ಕೆಲಸ ಮಾಡ್ತವೆ. ಅಂದ್ರೆ ಮುಖ್ಯವಾಗಿ ಕಾಫಿ ಬೋರ್ಡ್ ಅದ್ರ ಕೆಳಗಡೆ ಕೆಲಸ ಮಾಡ್ತವೆ. ಹಂಗೆ ಈಗ CCRI ಅಂತ ಏನಾಯ್ತು ಅಲ್ಲಿ ಬರೀ ಸಂಶೋಧನೆ ಮಾಡ್ತಾರೆ, ಎಲ್ಲ ತರ ಸಂಶೋಧನೆ. ಎಷ್ಟ್ ತರ ಸಂಶೋಧನೆ ಮಾಡ್ತಾರೆ ಅಂತ ಹೇಳ್ತೀನಿ ಬರ್ಕಂದಿನ ಆಯ್ತಾ. ಒಂದು ಇವತ್ತು ಬೇರೆ ಬೇರೆ ತಳಿಗಳನ್ನ ಮಾಡಕ್ಕೆ ಈಗ ಪ್ಲಾಂಟ್ ಬ್ರೀಡಿಂಗ್ ಅಂತ ಹೇಳಿ ಕರೀತಾರೆ, ಅಂತದೊಂದು ಸಂಶೋಧನೆ ಮಾಡ್ತಾರೆ. ಈಗ ಬೇಸಾಯಕ್ಕೆ ಸಂಬಂಧಪಟ್ಟಂಗೆ ಅಗ್ರೋನಮಿ ಅಂತ ಹೇಳಿ ಕರೀತಾರೆ, ಅದರದ್ದು ಒಂದಷ್ಟು ಸಂಶೋಧನೆ ಮಾಡ್ತಾರೆ. ಇನ್ನು ನಾವು ಕಾಫಿ ಬೆಳೆಯ ಅಂತ ಮಣ್ಣನ್ನ ನಾವ್ ಹೆಂಗ್ ನಿರ್ವಹಣೆ ಮಾಡಬೇಕು, ಮಣ್ಣು ಹೆಂಗಿರ್ಬೇಕು, ಹಾಳಾದ್ರೆ ಏನ್ ಮಾಡ್ಬೇಕು, ಹಾಳಾಗ್ದಂಗ್ ಏನ್ ಮಾಡ್ಬೇಕು ಅನ್ನೋದಕ್ಕೆ ಮಣ್ಣು ವಿಜ್ಞಾನ ವಿಭಾಗ ಅಂತ ಅನ್ಕೊಂಡು ಸಾಯಿಲ್ ಸೈನ್ಸ್ ಅಂತ ಹೇಳಿ ಕರೀತಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಮಾಡ್ತಾರೆ. ಇನ್ನು ಶರೀರ ಕ್ರಿಯಾಶಾಸ್ತ್ರ ಅಂತ ಹೇಳ್ಬಿಟ್ಟು ಅಂದ್ರೆ ಪ್ಲಾಂಟ್ ಫಿಸಿಯಾಲಜಿ ಅಂತ ಹೇಳಿ ಕರೀತಾರೆ ಅಂತ ಅಂದ್ರೆ ಒಂದು ಗಿಡಕ್ಕೆ ಎಷ್ಟು ನೀರ್ ಬೇಕು, ಯಾಕೆ ಬೇಕು, ಯಾವ ಟೈಮ್ ಅಲ್ಲಿ ಬೇಕು, ಏನ್ ಮಾಡ್ಬೇಕು, ಈ ತರ ಅದ್ ಹೆಂಗ್ ಕಾರ್ಯನಿರ್ವಹಿಸ್ತದೆ, ಈಗ ಯಾವ ರಂಬೆ ಬಿಟ್ಕೋಬೇಕು ನಾವು, ಯಾವ್ದು ಕಸಿ ಮಾಡ್ಬೇಕು, ಕಂಚಿಗ್ರು ಇಂಥವೆಲ್ಲ ನೋಡ್ಕೊಂಡು ಇದೊಂದು ಮಾಡ್ಕೊಂಡ್ರು. ಆಮೇಲೆ ರೋಗಶಾಸ್ತ್ರ ಆಗ್ಲೇ ಹೇಳಿದ್ನಲ್ಲ ಯಾವ್ಯಾವ ರೋಗ ಬರ್ತದೆ ಅಂತ ಅನ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸಂಶೋಧನೆ ಮಾಡ್ತಾರೆ. ಕೀಟಶಾಸ್ತ್ರ ಇದು ಮುಖ್ಯ, ಯಾವ್ಯಾವ ಹುಳುಗಳು ಬರ್ತವೆ, ಏನ್ ತೊಂದರೆ ಮಾಡ್ತವೆ, ಯಾವ ಟೈಮ್ ಅಲ್ಲಿ ಬರ್ತವೆ, ಬರ್ದಂಗ ಏನ್ ಮಾಡ್ಬೇಕು, ಬಂದ್ರೆ ಏನ್ ಮಾಡ್ಬೇಕು, ಈ ತರದ್ದು. ಅದಾದ್ಮೇಲೆ ಈಗ ಕೊಯ್ಲೋತ್ತರ ಅಂತ ಹೇಳ್ಬಿಟ್ಟು ಅಂದ್ರೆ ಕಟಾವ್ ಆದ್ಮೇಲೆ ತೋಟ ಹೆಂಗ್ ನೋಡ್ಕೋಬೇಕು ಅಂತವ, ತೋಟ ನೋಡ್ಕೋಬೇಕು ಅನ್ನೋದಲ್ಲ, ಈ ಕಟಾವ್ ಆಯ್ತು ನೀನೇನ್ ಕುಯ್ಕತಿಯ, ಕಾಫಿ ಹಣ್ಣು ಮಾತ್ರ ಕುಯ್ಕತೀನಿ, ಆಗ್ಲೇ ಹೇಳದಲ್ಲ ಹಣ್ಣಿನ ಸೀಸನ್ ಅಂತ ಕುಯ್ಕೊಂಬಂದ್ಮೇಲೆ ನೀನ್ ಅದ ಹೆಂಗ್ ಒಣಗಿಸ್ಬೇಕು, ಎಷ್ಟ್ ದಿವಸ ಒಣಗಿಸ್ಬೇಕು, ಪಲ್ಪರ್ ಮಾಡಿಸಿದ ಹೆಂಗ್ ಒಣಗಿಸ್ಬೇಕು, ಪಲ್ಪರ್ ಮಾಡಿಸಿದ ಚರಿಯ ಹೆಂಗೆ ಒಣಗಿಸ್ಬೇಕು, ಅದಾದ್ಮೇಲೆ ಅದನ್ನ ಏನೇನ್ ಮಾಡ್ಬೇಕು, ರೋಸ್ಟ್ ಮಾಡೋದ್ ಹೆಂಗೆ ಆಯ್ತಾ, ಪುಡಿ ಮಾಡೋದ್ ಹೆಂಗೆ, ಅದ್ ಎಷ್ಟ್ ದಿವಸ ಇರ್ತದೆ, ಏನು ಎತ್ತ ಅಂತ ಹೇಳ್ಬಿಟ್ಟು ಅದು ಕೊಯ್ಲೋತ್ತರ ಅಂತ ಹೇಳ್ಬಿಟ್ಟು. ಇನ್ನು ಇತ್ತೀಚೆಗೆ ನಿನಗೆ ಗೊತ್ತೈತೆ ಈ ಅಂಗಾಂಶ ಕೃಷಿ ಅಂತ ಹೇಳಿ ಬಂದೈತೆ. ಈಗ ನಮ್ ತೋಟದಲ್ಲೇ ಯಾವ್ದಾದ್ರು ಒಂದ್ ಗಿಡ ಚೆನ್ನಾಗಿ ಫಸಲು ಕೊಡ್ತೈತೆ ಅಂತ ಅಂದ್ರೆ ಇದು ಯಾಕೆ ಕೊಡ್ತದೆ ಅಂತ ಅದ್ರ ಬಗ್ಗೆ ಅಧ್ಯಯನ ಮಾಡುದು, ಅದೇ ಗಿಡದಲ್ಲಿ ಇನ್ನೊಂದಷ್ಟು ಗಿಡಗಳನ್ನ ಉತ್ಪಾದನೆ ಮಾಡ್ಕೊಳ್ಳೋದು, ಇದನ್ನ ಅಂಗಾಂಶ ಕೃಷಿ ಅಂತ ಹೇಳಿ ಕರೀತಾರೆ. ಇನ್ನೊಂದೇನು ಅಂತ ಅಂದ್ರೆ ಕಾಫಿ ಗುಣಮಟ್ಟ ಹಾಳಾಗಬಾರ್ದಾಗಲ್ವಾ, ನಾವು ಬೆಳಿತೀವಿ ಅಂತ ಅನ್ಕೊಂಡು 300,000 ಟನ್ ಬೆಳಿತೀವಿ ಅಂತ ಅನ್ಕೊಂಡು ಹೆಂಗ್ ಬೇಕಂಗೋ ಬೆಳೆ ಅಂತದ್ದಲ್ಲ, ಅದು ಸಾಲದಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಳಿಸೋದಲ್ವಾ, ಇದು ಕಳಿಸಬೇಕು ಬೇರೆ ದೇಶದವರು ತರಿಸ್ಕೋಬೇಕು ಅಂತ ಅಂದಾಗ ಅದ್ರ ಗುಣಮಟ್ಟ ಹೆಂಗಿರ್ಬೇಕು ಅಂತೇಳಿ ಅದು. ಇದ್ರ ಜೊತೆಗೆ ಮಾರುಕಟ್ಟೆ, ಇದನ್ನ ಹೆಂಗೆ ಮಾರಾಟ ಮಾಡೋದು, ಎಲ್ಲಿ ಮಾರಾಟ ಮಾಡೋದು, ಹಿಂಗೆ ಶಂಕರಣ್ಣ ಅಲ್ಲಿ ಎಷ್ಟು ವಿಭಾಗಗಳವೆ ಅಂತ ಸಂಶೋಧನೆ ಸಂಬಂಧಪಟ್ಟಂಗೆ ನಾನು ಆಗ್ಲೇ ಹೇಳ್ದಂಗೆ 1, 2, 3, 4, 5, 6, 7, 8, 9, 10 10 ವಿಭಾಗದಲ್ಲೂ ಹಿಂಗೆ ಬೇರೆ ತರದ ಸಂಶೋಧನೆ ಮಾಡ್ತಾರೆ. ಇದು ಒಂದು. ಈಗ ಬರೀ ಅಲ್ಲೇ ಮಾಡಿದ್ರೆ ಸಾಲಕ್ಕಲ್ಲ, ಈಗ ನಿನಗ್ ಗೊತ್ತಿರಂಗೆ ನಮ್ ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಬೆಳೀತಾರೆ ಇಲ್ಲ ಅಂತ ಅಲ್ಲ, ಆದ್ರೆ ಕಾಫಿ ಈಗ ನಾವು 700,000 ಟನ್ ರೀಚ್ ಆಗ್ಬೇಕಲ್ಲ, ಅದ್ ರೀಚ್ ಆಗ್ಬೇಕು ಅಂತ ಅಂತ ಅಂದ್ರೆ ಇನ್ನು ಬೇರೆ ಬೇರೆ ಬೆಳೆಯ ಅಂತ ಆಗ್ಬೇಕು ಅಂತ ಹೇಳ್ಬಿಟ್ಟು ಈಗ ಬೇರೆ ಬೇರೆ ಕಡೆಲ್ಲೂ ಒಂದಷ್ಟು ರಿಸರ್ಚ್ ಸ್ಟೇಷನ್ ಗಳು ಅಂತ ಹೇಳಿ ಮಾಡ್ಕೊಂಡು ಅವನ್ನೆಲ್ಲವ ಈ ರೀಜನಲ್ ಸ್ಟೇಷನ್ಸ್ ಅಂತ ಹೇಳಿ ಕರೀತಾರೆ, ಉಪ ಕಾಫಿ ಸಂಶೋಧನಾ ಕೇಂದ್ರಗಳು ಅಂತ ಹೇಳ್ಬಿಟ್ಟು. ಈಗ ಒಂದು ಇದು ಮೇನ್ ಆಗಿ CCRI ಚಿಕ್ಕಮಗಳೂರು ತೋಯ್ತಲ್ಲ, ಇದು ದೊಡ್ಡದು CCRI ಅನ್ನೋದು ಇದೇ ಮುಖ್ಯ. ಇದ್ರ ಅಂಡರ್ ಅಲ್ಲಿ ಕರ್ನಾಟಕದಲ್ಲಿ ಈಗ ಕೊಡಗಲ್ಲಿ ಒಂದು ಚಟ್ಟಳ್ಳಿ ಅಂತ ಐತೆ ನೋಡು, ಅಲ್ಲಿ ಒಂದು ಐತೆ, ಅದನ್ನ ಕಾಫಿ ರಿಸರ್ಚ್ ಸಬ್ಸ್ಟೇಷನ್ ಅಂತ ಹೇಳ್ಬಿಟ್ಟು ಕರೀತಾರೆ, 1946 ಶುರು ಮಾಡಿದ್ರು. ಅದಾದ್ಮೇಲೆ ತಮಿಳುನಾಡಿನಲ್ಲೂ ಕಾಫಿ ಬೆಳೀತಾರೆ, ಅಲ್ಲಿ ತಂಡಿಗುಡಿ ಅನ್ನೋದು ಒಂದು ಜಾಗ, ಅಲ್ಲೊಂದು ರಿಸರ್ಚ್ ಸೆಂಟರ್ ಮಾಡ್ಕೊಂಡವ್ರೆ. ಇನ್ನು ಅಸ್ಸಾಂ ಅಲ್ಲಿ ದೀಪೋ ಅನ್ನ ಅಂತ ಒಂದು ಊರ್ನಲ್ಲಿ ಅಲ್ಲೊಂದು ಸಬ್ಸ್ಟೇಷನ್ ಮಾಡ್ಕೊಂಡವ್ರೆ ಕಾಫಿ ದ್ನೇಯ. ಆಂಧ್ರಪ್ರದೇಶದಲ್ಲಿ ಆರ್ವಿ ನಗರ ಅಂತ ಹೇಳ್ಬಿಟ್ಟು ಅಲ್ಲೊಂದು ಮಾಡ್ಕೊಂಡವ್ರೆ. ಕೇರಳದಲ್ಲಿ ಚುಂಡಲೆ ಅಂತ ಅಂತ ಅಂತ ಅನ್ಕೊಂಡು ವೈನಾಡ್ ಐತಲ್ಲ, ಆ ವೈನಾಡ್ ಹತ್ರವ ಹಿಂಗೆಲ್ಲ ಮಾಡ್ಕೊಂಡು ಶಂಕರಣ್ಣ ನೋಡು, ಈ 100 ವರ್ಷದಲ್ಲಿ ಇಷ್ಟೆಲ್ಲ ಸಾಧನೆ CCRI ಅನ್ನೋದು ಮಾಡಿರ ಅಂತದ್ದು. ಅಂದ್ರೆ 1925 ಶುರುವಾಗಿದ್ದು ಈ 2025 100 ವರ್ಷ ಭರ್ತಿ ಆಯ್ತು. 100 ವರ್ಷ ಅಂತ ಅಂತ ಅಂದ್ರೆ ಯಾವುದೇ ವ್ಯಕ್ತಿ ಜೀವನದಲ್ಲಾಗ್ಲಿ, ಒಂದು ಸಂಸ್ಥೆ ಜೀವನದಲ್ಲಿ, ದೇಶದಲ್ಲಾಗ್ಲಿ, ಅದು ಭಾರಿ ವಿಶೇಷ. ಈ ವಿಶೇಷವ ಆಚರಣೆ ಮಾಡಬೇಕು, ಸುಮ್ನೆ ಹೇಳ್ಕೊಂಡ್ರೆ ಆಗೋದಿಲ್ಲ. ಇವತ್ತು ಕಾಫಿಗೆ ಸಂಬಂಧಪಟ್ಟಂಗೆ ನಾವ್ ಎಲ್ಲಿದ್ದೀವಿ, ಏನ್ ಮಾಡ್ತಿದೀವಿ, ಎಷ್ಟು ಮಾಡಿದೀವಿ, ಹೆಂಗ್ ಬಿತ್ತು, ಹೆಂಗ್ ಬಂತು ಬಂತು, ಇನ್ನು ಏನ್ ಮಾಡ್ಬೇಕು, 7 ಲಕ್ಷ ಟನ್ ಅಂತ ಅಂದ್ರೆ ಆಗ ಮಾಡ್ಬೇಕು ಅಂತ ಅಂತ ಅಂದ್ರೆ ಏನ್ ಮಾಡ್ಬೇಕು. ನೀನ್ ಬರೀ 7 ಲಕ್ಷ ಟನ್ ಬೆಳೆತೀನಿ ನಾನು ಅಂತ ಬೆಳೆದ್ ಇಟ್ಕೊಂಡ್ರಾಕಲ್ಲ, ಕಾಫಿ ಕುಡಿಬೇಕಲ್ಲ ಜನ, ಕುಡಿಬೇಕು, ಮಾರಾಟ ಮಾಡ್ಬೇಕದ, ಅದಕ್ಕೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ ಅದ್ರ ಬಗ್ಗೆ ಒಂದಷ್ಟು ಚಿಂತನ ಮಂಥನ ಮಾಡ್ಬೇಕು, ತಿಳಿಸ್ಬೇಕು ಜನಗಳಿಗೆ ನಮ್ಮ ಪರಿಸ್ಥಿತಿ ಏನೈತೆ ಅಂತ ಅಂತ ಅನ್ಕೊಂಡು 3 ದಿವಸಕ್ಕೆ ಇದು ಆಚರಣೆ ಮಾಡ್ಬೇಕು ಅಂತ ಹೇಳಿ ನಿಗದಿ ಮಾಡ್ಬಿಟ್ಟವ್ರೆ. ಫಂಕ್ಷನ್ ನಾನು ಆಗ್ಲೇ ಹೇಳ್ದಂಗೆ ನಮ್ದು ಇದು ಕಾಫಿ ಫಂಕ್ಷನ್. ಕಾಫಿ ಫಂಕ್ಷನ್ ಅಲ್ಲ ಸಂಕ್ರಣ, ಕಾಫಿ ಕಂಪು ಅಂತ ಇಟ್ಟವರಲ್ಲ ನೋಡೋ, ಕಂಪು ಹೆಂಗೆ ಹರಡ್ತಾ ಇದೆ. ಕಾಫಿ ಕಂಪು ಅಂದ್ರೆ ಕಾಫಿ ಕಂಪೆ ಮೀನಕ್ಕ, ಮಡಿಕೇರಿ ಸ್ಟೇಷನ್ ಅಲ್ವೇ, ನಮ್ಮ ಹಾಸ್ಟೆಲ್ ಸ್ಟೇಷನ್ ಅಲ್ವೇ, ಆಗ್ಲೇ 8 ತಿಂಗಳಾಯ್ತು ಬರ್ತಲೇ ಆಯ್ತು. ಅದು ಅದೇ ವಾರಕ್ಕೆ 3 ಸಲ ಬರ್ತದಲ್ಲ. ಅದೇನು ಅಂತ ಅಂದ್ರೆ ನೋಡಿ, 100 ವರ್ಷ ಆಯ್ತೈತೆ ಅಂತ ಅದು ಶುರು ಮಾಡಿದ್ದಂತೆ, ಕೇಳಿತ್ತು 100 ವರ್ಷ ಆಯ್ತೈತೆ ಅಂತ ಅನ್ಕೊಂಡು ಇದನ್ನ ಶುರು ಮಾಡ್ಕೊಂಡು ಮಾಡ್ರ ಅಂತದ್ದು. ಸುಮಾರು ಹೆಚ್ಚು ಕಮ್ಮಿ ಒಂದು 75 ಸಂಚಿಕೆ ಈಗಾಗಲೇ ಬಂದವೆ, ಎಲ್ಲಾನು ಗುರುತಿಟ್ಕೊಂಡಿದ್ದೀನಿ ನಾನು. ನೀನು ಲೆಕ್ಕದಲ್ಲಿ ಪಕ್ಕ ಬಿಡು, ಯಾವತ್ ಯಾವತ್ ಯಾರ್ಯಾರು ಏನ್ ಮಾತಾಡಿದ್ರು, ಹೆಂಗ್ ಮಾತಾಡಿದ್ರು, ಏನ್ ನಾವು ಫಾಲೋ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಅದೆಲ್ಲ ಬರ್ದಿಟ್ಕೊಂಡಿದ್ದೀನಿ. ತಪ್ಪು ಒಪ್ಪೆಲ್ಲ ಹೇಳ್ತಾರೆ, ಅದನ್ನ ನೀಟಾಗಿ ನೀನ್ ಬರ್ದಿಟ್ಕೊಂಡಿದ್ದೀನಿ. ಈಗ ಏನಿದು ಶತಮಾನೋತ್ಸವ ಅಂತ ಹೇಳಿ ಆಯ್ತು, ಈ ಶತಮಾನೋತ್ಸವ ಆಚರಣೆಯಿಂದ ಇದೇ ತಿಂಗಳಲ್ಲಿ ಶಂಕರಣ, ಇದೇ ತಿಂಗಳಲ್ಲಿ ನೋಡು, December 20th 21 22 ಈ 3 ದಿವಸ ಅದೇ ಅಲ್ಲಯ್ಯ ಬಳೆ ಒಂದೂರಿಂತವ ಏನ್ CCRI ಅಂತ ಹೇಳಿ ಆಯ್ತು, ಅದೇ ಜಾಗದ ದೊಡ್ಡದು ನಾನು ಹೇಳಿದ್ನಲ್ಲ, ಆಗ್ಲೇ ಸೀಗೋಡಿಂದ ಮುಂದಕ್ಕೆ ಹೋಗ್ಬೇಕು ಅಂದಲ್ಲ, ಮುಂದಕ್ಕೆ 285 ಎಕರೆ ಅಲ್ಲಿ ಇರಂತ ಒಂದು ದೊಡ್ಡ ಒಂದು ಜಾಗ, ಈ ಜಾಗದಲ್ಲಿ ಮಾಡ್ತವ್ರೆ. ಇದ ಸುಮ್ ಸುಮ್ನೆ ಮಾಡಬಾರ್ದು, ಇದನ್ ಸಂಭ್ರಮ ಅಂತ ಹೇಳಿ ಮಾಡೋದು ಅಂತ ಅಲ್ಲ, ಒಂದು ಉದ್ಘಾಟನಾ ಸಮಾರಂಭ ಅಂತ ಹೇಳಿ ಮಾಡಿ ನಮ್ಮ ಕೇಂದ್ರ ಮಂತ್ರಿಗಳು ರಾಜ್ಯ ಮಂತ್ರಿಗಳು ಇನ್ ದೊಡ್ಡ ದೊಡ್ಡವರನ್ನ ಕರೆದು ಉದ್ಘಾಟನೆ ಮಾಡ್ಬಿಟ್ಟು ಒಂದಷ್ಟು ವಿಷಯದ ಬಗ್ಗೆ ಮಾತಾಡಬೇಕು, ಒಂದಷ್ಟು ವಿಷಯದ ಬಗ್ಗೆ ನಮ್ಮ ಬೆಳೆಗಾರರಿಗೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ವಿಚಾರ ಸಂಕಿರಣ ಮತ್ತೆ ಕಾರ್ಯಾಗಾರಗಳನ್ನ ಇಟ್ಕೊಂಡವ್ರೆ. ಹೌದಾ? ಅಂದ್ರೆ ನೀನ್ ಹೇಳೋದು ಇನ್ನೇನು, ಇವತ್ ಭಾನುವಾರ, ಇನ್ನೇನು ಶನಿವಾರ ಬರ್ತದಲ್ಲ, ಬರ ಶನಿವಾರ ಆಯ್ತವಾರ ಸೋಮವಾರ, ಇವತ್ತು 8 ಐತೆ, ಇವತ್ತು 8 ದಿವಸಕ್ಕೂ ಐತೆ, ನಾಳೆ 8 ದಿವಸಕ್ಕೂ ಐತೆ, ಅಂದ್ರೆ ಒಟ್ಟು 3 ದಿನ ಐತೆ ಅಂತ ಹೇಳ್ತಿದ್ದೀಯಾ. 20, 21, 22 ಅಧ್ಯಕ್ಷರು ದಿನೇಶ್ ಅಣ್ಣ ಅಂತ ಅನ್ಕೊಂಡು ಏನ್ ಹೇಳ್ತಾರೆ ಅಂತ ಅಂತಂದ್ರೆ, ನೋಡ್ರಪ್ಪ ಈಗ 100 ವರ್ಷದಿಂದ ನಾವ್ ಯಾರು ಇರ್ಲಿಲ್ಲ, ಯಾರಾದ್ರೂ ಇದ್ರ ಇಲ್ಲ, ಯಾರೋ ಒಬ್ರು ಒಬ್ರು ಇದ್ರ ಗೊತ್ತಿಲ್ಲ ಬಿಡು ಪಾಪ, ನಮಗಂತೂ ಗೊತ್ತಿಲ್ಲ, ವಯಸ್ಸಾಗಿರ್ತದೆ ಆಯ್ತಾ. 100 ವರ್ಷದಿಂದ ನಾವ್ ಇರ್ಲಿಲ್ಲ, ಮುಂದೆ 100 ವರ್ಷಕ್ಕಿರ್ತೀವ? ಖಂಡಿತ ಇಲ್ಲ. ಆಯ್ತಾ, ಇವತ್ತೇನಿದ್ವೋ ಇದೇ ಸತ್ಯ. ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡು ನಾವೆಲ್ಲ ಸೇರ್ಕೊಂಡು 100 ವರ್ಷ ಆದಂತ ಸಂದರ್ಭದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ ಹೇಳ್ಕೋಬಹುದು ಅಂತ ಅಂತ ಹೇಳಿ, ಅದ್ ಭಾರಿ ಅರ್ಥಪೂರ್ಣವಾಗಬೇಕು ಅಂತ ಹೇಳ್ಬಿಟ್ಟು ನೋಡಿ, ಎಂತೆಂತ ವಿಷಯದ ಬಗ್ಗೆ ಅಲ್ಲಿ ವಿಚಾರ ಸಂಕಿರಣ ಇಟ್ಕೊಂಡವ್ರೆ ಅಂತ ಅಂದ್ರೆ, ಶಂಕರಣ್ಣ, ಒಂದು ವೈಜ್ಞಾನಿಕ ಪ್ರಗತಿ ಮತ್ತೆ ಬೆಳೆಗಾರರು ಅಂತ ಅಂದ್ರೆ, ಇವತ್ತು ಈ ಸೈಂಟಿಫಿಕಲಿ ತುಂಬಾ ಇವತ್ತು ಸಂಶೋಧನೆಗಳಾಗಿದೆ, ವೈಜ್ಞಾನಿಕವಾಗಿ ಏನ್ ಪ್ರಗತಿ ಹೊಂದಿದೆ ಕಾಫಿ ಬೆಳೆಗೆ ಸಂಬಂಧಪಟ್ಟಂಗೆ. ಈಗ ಬೆಳೆಯ ಅಂತದ್ದಿರ್ಬೋದು, ಬಿತ್ತಾ ಅಂತದ್ದಿರ್ಬೋದು, ಅದ್ರ ನಿರ್ವಹಣೆ ಮಾಡೋ ಅಂತದ್ದಿರ್ಬೋದು, ಆನಂತರ ಸಂಸ್ಕರಣೆ ಮಾಡೋ ಅಂತದ್ದಿರ್ಬೋದು, ಅದನ್ನ ಮೌಲ್ಯವರ್ಧನೆ ಮಾಡೋ ಅಂತದ್ದು, ಮಾರಾಟ ಮಾಡೋ ಅಂತದ್ದು, ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ವೈಜ್ಞಾನಿಕವಾಗಿ ಪ್ರಗತಿ ಏನೇನಾಗಿದೆ ಅದ್ರ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲ ಅಂತದ್ದು ಒಂದು ಗೋಷ್ಠಿ. ಎರಡನೇದು ಸುಸ್ಥಿರ ಕಾಫಿ ಬೇಸಾಯ. ಸುಸ್ಥಿರ ಕಾಫಿ ಬೇಸಾಯ ಅಂತ ಈಗ ಎಲ್ಲದ ಕೇಳಕ್ಕಿದ್ದೆ ನನಗ, ನಮ್ಗೆಲ್ಲಾ ಬೇಸಾಯದಲ್ಲಿ ಸುಸ್ಥಿರ ಅಂತೀವಿ, ಸುಸ್ಥಿರವಾಗಿ ಯಾಕೆ ಮಾಡಬಾರ್ದು, ಅದನ್ನು ಮಾಡಬಹುದು, ಮಾಡಬೇಕು ಅನ್ನೋ ಉದ್ದೇಶದಿಂದ ಅದನ್ನ ಹೆಂಗ್ ಮಾಡೋ ಅಂತದ್ದು, ನಮ್ಮಲ್ಲೇ ಇರೋ ನಮ್ಮ ಜಮೀನಲ್ಲೇ ನಮ್ಮ ಅಕ್ಕಪಕ್ಕ ಇರೋ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡು ಕಾಫಿಯಲ್ಲಿ ಒಳ್ಳೆ ಇಳುವರಿಯನ್ನ ಹೆಂಗ್ ಹೊರಗಡೆಯಿಂದ ಏನು ಕೂಡ ತಂದು ಇಲ್ಲಿ ನಮ್ಮ ಮಣ್ಣಿಗೆ ನಮ್ಮ ಪರಿಸರಕ್ಕೆ ಏನು ಧಕ್ಕೆ ಆಗದಂಗೆ ನಾವ್ ಹೆಂಗ್ ಮಾಡಬಹುದು ಅನ್ನೋದು ಎರಡನೇದು ಸುಸ್ಥಿರ ಕಾಫಿ. ಮೂರನೇದು ನಮ್ಮ ಕಾಫಿ ಬೆಳೆಯುವಂತ ಪ್ರದೇಶಗಳು ಎಲ್ಲೆಲ್ಲವೋ ಅಲ್ಲಿ ಮಣ್ಣಿನ ಆರೋಗ್ಯ ಹೆಂಗಿದೆ, ಅಲ್ಲಿ ಮಣ್ಣಿನ ಆರೋಗ್ಯವನ್ನ ಹೆಂಗ್ ಕಾಪಾಡ್ಕೋಬೇಕು, ಇದು ಯಾಕೆ ಬಾರಿ ಮುಖ್ಯ ಅಂತ ಅಂದ್ರೆ, ಶಂಕರಣ್ಣ ನೋಡು, ಕಾಫಿ ಬೆಳೆಯುವಂತದ್ದೆಲ್ಲವ ಹೆಚ್ಚು ಕಮ್ಮಿ ಎಲ್ಲ ಮಲೆನಾಡಿನಲ್ಲಿ ನೋಡಿ. ಈಗ ನಮ್ಮ ಕರ್ನಾಟಕನೇ ನಾವು ಉದಾಹರಣೆ ತಗೊಂಡ್ರೆ, ಕೊಡಗಲ್ ಪೂರ್ತಿ ಸಾಲಿಡ್ ಅದನ್ನ ಬೆಳೀತಾರೆ, ಚಿಕ್ಕಮಂಗ್ಳೂರಲ್ಲಿ ಬೆಳೀತಾರೆ, ಹಾಸನದಲ್ಲಿ ಒಂದ್ ಸ್ವಲ್ಪ ಬೆಳೀತಾರೆ, ಇಲ್ಲೆಲ್ಲ ಮಲೆನಾಡಲ್ಲಿ ಏನು ಅಂತ ಅಂದ್ರೆ ಮಳೆ ಜಾಸ್ತಿ ಇರ್ತದೆ. ಮಳೆ ಜಾಸ್ತಿ ಇದ್ದಾಗ ಏನಾಗುತ್ತೆ, ಮಳೆ ರಭಸಕ್ಕೆ ನೀರು ಬಿದ್ದು ಮಣ್ಣಲ್ಲಿರೋ ಪೋಷಕಾಂಶ ಇರ್ತದಲ್ಲ ಅದು ಕೊಚ್ಕೊಂಡು ಹೋಗ್ತಾ ಇರ್ತದೆ. ಮಲೆನಾಡು ಅಂತ ಹೇಳಿ ನಾವ್ ಹೇಳ್ತೀವಿ, ಮಲೆನಾಡರ್ಗಿರೋ ಅಂತ ದೊಡ್ಡ ಸವಾಲ್ ಏನು ಅಂತ ಅಂದ್ರೆ, ಈ ಪೋಷಕಾಂಶಗಳು ಕೊಚ್ಚೋಗದಂಗೆ ತಡೆಯುತ್ತೆ. ಅದು ಹೋದ್ರು ಮತ್ತೆ ಅದನ್ನ ಉತ್ಪಾದನೆ ಮಾಡ್ತಾ ನಮ್ಮ ತೋಟಕ್ಕೆ ಉಪಯೋಗ ಆಗ್ಬೇಕು ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂಗೆ ಮಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಂದು ಗೋಷ್ಠಿ ಇದೆ. ಅದಾದ್ಮೇಲೆ ಕಾಫಿ ಯಾಕೆ ಸಾವಯವದಲ್ಲಿ ಮಾಡಬಾರ್ದು? ಇವತ್ತು ಸಾವಯವ ಸಾವಯವ ಅನ್ನೋದು ಎಲ್ಲದರಲ್ಲೂ ಬರ್ತಾ ಇದೆ. ಸಾವಯವದ ಬೇಕು, ಆರ್ಗ್ಯಾನಿಕ್ ಬೇಕು, ಒಂದು ಜಾಗೃತಿ ಬಂದ್ಬಿಟ್ಟೆ ಜನರಲ್ಲಿ. ನಾಳೆ ದಿವಸ ಕಾಫಿನ ನಮಗೆ ಸಾವಯವದ ಬೇಕು ಅಂತ ಅಂತ ಅಂತ ಅಂತಾರೆ. ಆಯ್ತಾ, ಆ ಕಾರಣಕ್ಕೆ ಸಾವಯವದಲ್ಲಿ ಹೆಂಗ್ ಮಾಡೋದು, ಸಾವಯವದಲ್ಲಿ ಮಾಡಿದಾಗ ಎಷ್ಟು ಇಳುವರಿ ಬರ್ತದೆ, ಅದ್ರ ಟೇಸ್ಟ್ ಹೆಂಗಿರ್ತದೆ, ಅದ್ರ ಗುಣಮಟ್ಟ ಹೆಂಗಿರ್ತದೆ, ಇದ್ರ ಬಗ್ಗೆ ಒಂದು ಗೋಷ್ಠಿ. ನಿಜವಾಗ್ಲೂ ಇದು ನಿಜವಾಗ್ಲೂ ಸವಾಲಿನ ಪ್ರಶ್ನೆ, ಸವಾಲಿನ ಪ್ರಶ್ನೆ. ಇದಾದ್ಮೇಲೆ ಇವತ್ತು ನಾವು ಜಾಸ್ತಿ ಮಾತಾಡ್ತಾರೆ ಅಂತ ವಿಷಯ ಏನು ಅಂತ ಅಂತ ಅಂದ್ರೆ, ಈ ಕಾಫಿಯ ಮೇಲೆ ಹವಾಮಾನ ಬದಲಾವಣೆ ಐತೆ. ಹವಾಮಾನ ಬದಲಾವಣೆ ಬಗ್ಗೆ ಇವತ್ತು ಎಲ್ಲ ಕಡೆ ಮಾತಾಡ್ತಾ ಇರ ಅಂತ. ಹಂಗಾಗಿ ಕಾಫಿ ಮೇಲೆ ಹವಾಮಾನ ಬದಲಾವಣೆ ಯಾವ ಪರಿಣಾಮ ಬೀರ್ತಾ ಇದೆ, ನಾವ್ ಹೆಂಗ್ ಬದಲಾಗಬೇಕು, ಇನ್ನೂ ಏನಾದ್ರೂ ಮುಂದಿನ ದಿವಸಗಳಲ್ಲಿ ಟೆಂಪರೇಚರ್ ಜಾಸ್ತಿ ಆಯ್ತು ಅಂತ ಅಂತಂದ್ರೆ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅನ್ನ ಅಂತದ್ದು. ಆಮೇಲೆ ಇವತ್ತು ಇನ್ನೊಂದು ದೊಡ್ಡ ಸವಾಲು ಏನು ಅಂತ ಅಂತಂದ್ರೆ, ಕಾಫಿ ಬೆಳೆಗಾರರಿಗೆ ಕಾರ್ಮಿಕರ ಕೊರತೆ ಇರ ಅಂತ. ಕೆಲಸ ಮಾಡ್ಲಿಕ್ಕೆ ಈಗ ಗದಗಕ್ಕೆ ಜನ ಸಿಕ್ತಾ ಹಣಕೋಯಕ್ಕೆ ಸಿಗ್ತಾರ, ಈ ತರ ಸಮಸ್ಯೆ ಆಯ್ತೈತೆ. ಇಲ್ಲಿ ಕಾರ್ಮಿಕರ ಇಲ್ದಂಗೆ ನಾವ್ ಯಾವ ತರದಲ್ಲಿ ಮಾಡ್ಕೋಬಹುದು, ಯಂತ್ರ ಉಪಯೋಗಿಸ್ಕೊಂಡು ಯಾವ ತರ ಮಾಡ್ಕೋಬೇಕು ಅನ್ನ ಅಂತದ್ದು. ಇತ್ತೀಚೆಗೆ ಇನ್ನೊಂದ್ ಏನಾಗಿದೆ ಅಂತ ಶಂಕರಣ್ಣ, ಈ ಸ್ಪೆಷಾಲಿಟಿ ಕಾಫಿ ಅಂತ ಹೇಳುದು ಬಂದ್ಬಿಟ್ಟಿದೆ. ಎಲ್ಲರಲ್ಲೂ ಪೆಸಲ್ ಪೆಸಲ್ ಅಂತ ಬಂದಂಗೆ ಕಾಫಿನಲ್ಲೂ ಪೆಸಲ್ ಬಂದ್ಬಿಟ್ಟೈತೆ. ಕಾಫಿನಲ್ಲೂ ಸ್ಪೆಷಾಲಿಟಿ ಕಾಫಿ ಅಂತ ಹೇಳಿ ಬಂದಿದೆ. ಅದೇನೋ ಬೇರೆ ಬೇರೆ ಬೇರೆ ಬೇರೆ ಅಂತ ಹೋದಾಗ ಗೊತ್ತಾಯ್ತದ ಬಿಡು. ಆಯ್ತಾ, ಅದೇನ್ ಸ್ಪೆಷಾಲಿಟಿ ಕಾಫಿ ಅಂತ ಅಂದ್ರೆ ಅದ್ ಹೆಂಗ್ ಮಾಡೋ ಅಂತದ್ದು, ಇಲ್ಲದಕ್ಕೆ ಬೇಡಿಕೆ ಐತೆ, ಅದನ್ನ ನಾವ್ ಯಾಕೆ ಮಾಡಬೇಕು, ಅದ್ ಮಾಡೋದ್ರಿಂದ ಏನ್ ಅನುಕೂಲ ಆಗುತ್ತೆ, ಈ ತರದ ಬಗ್ಗೆ ಒಂದು ಗೋಷ್ಠಿ. ಆಯ್ತಾ, ಇದಾದ್ಮೇಲೆ ಈ ಕಾಫಿ ನಾವು ಬಾರಿ ವರ್ಷಗಳಿಂದವ ತಲತಲಾಂತರದಿಂದವ ಬೆಳಕೊಂಬತ್ತಾ ಇದೀವಿ. ಇವತ್ತು ಕಾಫಿ ಜೊತೆಗೆ ಬೇರೆ ಬೇರೆ ಬೇರೆ ಬೇರೆ ತರಹದ ಬೆಳೆಗಳಿಗೂ ಕೂಡ ಜಾಸ್ತಿ ಬೇಡಿಕೆ ಇದೆ. ಅಂತದನ್ನ ಹೆಂಗ್ ಮಾಡೋ ಅಂತದ್ದು, ಕಾಫಿ ಜೊತೆ ಕಾಫಿ ಜೊತೆ ಕಾಫಿ ಜೊತೆ ಏಲಕ್ಕಿ ಮಾಡಬಹುದಾ, ಕಾಫಿ ಜೊತೆ ಬೆಣ್ಣೆ ಹಣ್ಣು ಮಾಡಬಹುದಾ, ಕಾಫಿ ಜೊತೆ ಮೆಣಸಂತೂ ಮಾಡೇ ಮಾಡ್ತಾರೆ, ಒಂದ್ ಸ್ವಲ್ಪ ಲಾಭದಾಯಕ ಕೂಡ. ಈ ಮ್ಯಾಂಗೋಸ್ ಟಿನ್ ಅಂತ ಹೇಳಿ ಬಂದಿದೆ. ಆಯ್ತಾ, ಇನ್ನು ಬೇರೆ ಬೇರೆ ತರದ್ದು ಬಂದಿದೆ. ಈ ಕಾಫಿ ಜೊತೆಲಿ ಯಾವ್ದು ಬೆಳಿಬಹುದು, ಅಂತರ ಬೆಳೆಯಾಗಿ ಬಹು ಬೆಳೆಯಾಗಿ ಯಾವ್ದೆಲ್ಲ ಬೆಳಿಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಒಂದು ಗೋಷ್ಠಿ. ಆ ಬೆಳೆ ಜೊತೆ ಇದ್ರೆ ಕಾಫಿನೂ ಚೆನ್ನಾಗ್ ಬರಬೇಕು, ಈ ಬೆಳೆನೂ ಚೆನ್ನಾಗ್ ಬರಬೇಕು ಅಂತ ಬಾರಿ ಮುಖ್ಯವಾಗಿ ಶಂಕರಣ. ಈ ಇವತ್ತೇನ್ ನಾವು ಈ ಮಾನವ ಮತ್ತೆ ಪ್ರಾಣಿ ನಡುವಿನ ಸಂಘರ್ಷ ಅನುಭವಿಸ್ತಿದೀವಿ, ಇವತ್ತು ಆನೆಗಳು ಕಾಫಿ ತೋಟಕ್ಕೆ ಬಂದು ಕಾಫಿ ಕಾರ್ಮಿಕರ ಮೇಲೆ ದಾಳಿ ಮಾಡ್ತಾರೆ, ಗಿಡಗಳ ಮೇಲೆ ದಾಳಿ ಮಾಡ್ತಾರೆ ಅಂತ, ಕಾಫಿ ತೋಟವನ್ನು ಹಾಳು ಮಾಡ್ತಾರೆ. ಇವತ್ತು ಹುಲಿ, ಚಿರತೆ, ಸಿಂಹ ಇಂಥವು ಕೂಡ ಬರುವಂತ ಸಾಧ್ಯತೆಗಳಿದೆ, ಇದೆ, ಬರ್ತಾ ಇದಾವೆ, ತೊಂದರೆ ಮಾಡ್ತಿದ್ದಾವೆ, ಕಾಟಿಗಳೆಲ್ಲ ಆನೆ ಮತ್ತೆ ಕಾಟಿದ್ದೆ ಹೆಚ್ಚಿಗೆ ತೊಂದರೆ ಆಗಿರೋದು. ಇದನ್ನ ಹೆಂಗೆ ಬಗೆಹರಿಸಬಹುದು, ಇದಕ್ಕೆ ಪರಿಹಾರ ಏನು ಅಂತ ಹೇಳಿ ಸುಮಾರು ಹೆಚ್ಚು ಕಮ್ಮಿ ಒಂದು 9-10 ಗೋಷ್ಠಿಗಳು ಭಾರಿ ಚೆನ್ನಾಗಿ ಮಾಡೋರೆ. ನಾನು ಹೇಳಿದ್ನಲ್ಲ, ಅದ್ ಕೇಳ್ತಾ ಇದ್ರೆ ಹಂಗೆ ಮೈ ಜುಮ್ ಅನಿಸ್ತದೆ. ಅಲ್ಲ, ನನಗೆ ಎಷ್ಟು ಬೇಗ ಶನಿವಾರ ಬಂದತ್ತು ಅಂತ ಅನಿಸ್ತೈತಿ ನೀನ್ ಹೇಳಿ. ಈ ತರದ್ದೆಲ್ಲ ವಿಚಾರಗಳನ್ನ ಅಲ್ಲಿ ತಿಳ್ಕೊಬಹುದು. ಹೋಗೋಣ. ಆಮೇಲೆ ಇನ್ನು ಭಾರಿ ಮುಖ್ಯವಾಗಿ ನಾನಾಗ್ಲೇ ಹೇಳಿದೆ, 285 ಎಕರೆ ಅದು ಪ್ರದೇಶ ಇದೆ ಅಂತ. ಈಗ ಬರೀ ನೀವು ಹಿಂಗ್ ಮಾಡಿ ಅಂತ ಹೇಳೋದಲ್ಲ, ಹಿಂಗ್ ಮಾಡಬಹುದು ಅಂತ ಮಾಡಿ ತೋರಿಸ್ತವ್ರಲ್ಲಿ ನೋಡ್ಕೊಂಬರೋದು, ಮಾಡಿರೋದ ನೋಡ್ಕೊಂಬರೋದು, ಕಣ್ಣಾರೆ ನೋಡ್ಬೋದು ನೋಡ ಪ್ರತ್ಯಕ್ಷಕ್ಕೆ ಹೋಗ್ಬಿಟ್ಟು. ಇದನ್ನಾಗ್ಲೇ ಹೇಳಿದೆ ಬಹು ಬೆಳೆ ಏನು ಅಂತ ಹೇಳಿ, ಅದೊಂದು ಮಾಡೋರು ಬಹು ಬೆಳೆ ಮಾಡೋಂಥದ್ದು ಹೆಂಗೆ. ಇವತ್ತು ಡೆನ್ಸ್ ಕಾಫಿ ಕಲ್ಟಿವೇಶನ್ ಅಂತ ಹೇಳಿ ಬಂದಿದೆ. ಅಂತಂದ್ರೆ ನಾವು 3 ಟಾಪ್ ಹೊಡಿತಾ ಇದ್ದ, 3 ಒಳಗೆ ಕೆಳಗಡೆ ಇರಲಿ ಅಂತ ಹೇಳಿ. ಇವತ್ತು 10 ಬಿಡ್ತಾರೆ, 8 ಬಿಡ್ತಾರೆ, 12 ಬಿಡ್ತಾರೆ, ಅದೆಂಗೆ ಮಾಡೋ ಅಂತದ್ದು. 12 ಹಣ್ಣು ಬಿಟ್ರೆ ಅದಂತದ್ದು ಹೆಂಗೆ, ಇದ್ರ ಬಗ್ಗೆ ಅಲ್ವಾ. ಹಿಂಗೆ ಬೇರೆ ಬೇರೆ ಬೇರೆ ಬೇರೆ ತರದ್ದು ಒಂದಷ್ಟು ಇದಾವೆ, ಡಿಫ್ರೆಂಟ್ ಟೈಪ್. ಈಗ ಯಂತ್ರಗಳನ್ನು ಬಳಕೆ ಮಾಡ್ಕೊಂಡು ಕಳೆ ತೆಗಿಯಂತದ್ದು ಹೆಂಗೆ, ಸಿಂಪಡಣೆ ಮಾಡೋಂಥದ್ದು ಹೆಂಗೆ, ಹಣ್ಣು ಕುಯ್ಯ ಅಂತದ್ದು ಹೆಂಗೆ, ಈ ತರದ್ದೆಲ್ಲ ಒಂದಷ್ಟು ಪ್ರಾತ್ಯಕ್ಷಿಕೆಗಳೆಲ್ಲ ಇದಾವೆ. ಅದ್ರ ಜೊತೆಗೆ ವಸ್ತು ಪ್ರದರ್ಶನ ಕೂಡ ಇರುತ್ತೆ, ಯಂತ್ರಗಳಾಗಿರ್ಬೋದು, ಇವತ್ತು ಬಂದಿರೋ ಡ್ರೈಯರ್ ಗಳಾಗಿರ್ಬೋದು, ಕಳೆ ತೆಗಿಯಂತ ಮಿಷನ್, ಇಂಥವೆಲ್ಲ ಹೆಂಗ್ ನಾವು ಬಳಕೆ ಮಾಡೋಂಥದ್ದು, ಯಾವ ತರ ಅವೆ, ಎಲ್ ಸಿಗ್ತವೆ, ಎಷ್ಟು ದುಡ್ಡು ಆಯ್ತದೆ, ಇದೆಲ್ಲ ತಿಳ್ಕೊಳ್ಳ ಅಂತ ಒಂದು ಸಂಗತಿ ಶಂಕರಣ. ಆಮೇಲೆ ಇದು ಬಾರಿ ಮುಖ್ಯವಾಗಿ ಏನು ಅಂತ ಅಂದ್ರೆ, ಇದು ನಾನು ಆಗ್ಲೇ ಹೇಳ್ದಂಗೆ, ನಾನು ಹೇಳಿದೆ ಬಾಳೆಹೊನ್ನೂರಿಂದ 7 ಒಳಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ. ಆಯ್ತಾ, ಹಂಗಾಗಿ ಅಲ್ಲಿ ಈಗ 3 ತುಂಬಾ ಜನ ಸೇರ ಅಂತ ಸಾಧ್ಯತೆ ಇದೆ. ಜಾಸ್ತಿ ಜನ ಸೇರುವಾಗ ಈಗ ಅವ್ರು ಅದಕ್ಕೆ ತಕ್ಕನಾಗಿ ವ್ಯವಸ್ಥೆನೂ ಮಾಡ್ಬೇಕಲ್ಲ, ನೀರಿರ್ಬೋದು, ಊಟ ತಿಂಡಿ ಇರ್ಬೋದು, ನೆರಳಾಗ್ಬೋದು, ಇವೆಲ್ಲ ಮಾಡ್ಬೇಕಲ್ಲ, ಶೌಚಾಲಯ ಏನು ಇರ್ಬೇಕಲ್ಲ, ಇರ್ಬೇಕು ಅಂತ ಅಂತ ಅನ್ಕೊಂಡು ಅದಕ್ಕೋಸ್ಕರ ಒಂದು ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳೋರು. ಓ ಅಂದ್ರೆ ಈಗ ನಾವ್ ಈ ಸಮಾರಂಭಕ್ಕೆ ಹೋಗ್ಬೇಕು ಅನ್ನೋದಾದ್ರೆ ನಮ್ದು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂತ ಅಂದ್ರೆ ಅವ್ರಿಗೊಂದು ಲೆಕ್ಕ ಬೇಕಲ್ಲ ಎಷ್ಟು ಜನ ಬರ್ತಾರೆ, ಅನ್ನೋದೊಂದು ಲೆಕ್ಕಬೇಕಲ್ಲ. ನೋಂದಣಿಗೆ ಏನ್ ದುಡ್ಡಿಲ್ಲ, ಉಚಿತವಾಗಿ ಮಾಡ್ಕೋಬಹುದು. ಆಮೇಲೆ ನೋಂದಣಿ ಮಾಡ್ಕೊಂಡಿದ್ರೆ ಮಾತ್ರ ಇವೆಲ್ಲ ಹೇಳಿದ್ನಲ್ಲ ನಾನು, ಈ ಪ್ರಾತ್ಯಕ್ಷಿಕ ಎಲ್ಲ ನೋಡಕ್ ಅವಕಾಶ ಇರೋದು. ನೋಂದಣಿ ಮಾಡ್ಕೊಳ್ಳಿ, ನೋಂದಣಿ ಮಾಡ್ಕೊಬಿಟ್ರೆ ಅದ್ ಹೇಳ್ತೀನಿ ನೋಂದಣಿ ಹೆಂಗೆ ಅಂತ ಅಂತ ಅಂದ್ರೆ, ಅವ್ರದ್ದು ವೆಬ್ಸೈಟ್ ಐತೆ, ಹೊಸದಾಗ ಒಂದು ಮೈಕ್ರೋ ಸೈಟ್ ಮಾಡೋರೆ, www.ccri100.org. ಅಂದ್ರೆ ಈಗ ಅವರು ಸಂಸ್ಥೆ ಹೆಸರಿನಾಗೆ ಮಾಡ್ಬಿಟ್ಟವ್ರೆ ಒಂದು ವೆಬ್ಸೈಟ್ ಅಂತಾನು. www.ccri ಆಯ್ತಾ, ccri ಆದ್ಮೇಲೆ ಶಂಕರಣ್ಣ 100 ವರ್ಷ ಆಯ್ತಲ್ಲ ccri100.org ಅಂತ ಹೇಳ್ಬಿಟ್ಟು ಇದು ಮಾಡಿರೋಂಥದ್ದು. ಇಲ್ಲಿ ಏನು ಅಂತ ಅಂದ್ರೆ ಶಂಕರಣ್ಣ, ನಾವು ಇದಕ್ಕೆ ಹೋಗ್ಬಿಟ್ರೆ ಅದು ಕೇಳ್ತದೆ ನೋಂದಣಿ ಮಾಡ್ಕೊತೀರಾ ಅಂತ ಹೇಳ್ಬಿಟ್ಟು. ಹೂ ಅಂದ್ರೆ ಹೆಸರು ಕೊಡ್ಬೇಕು, ವಿಳಾಸ ಕೊಡ್ಬೇಕು, ಫೋನ್ ನಂಬರ್ ಕೊಡ್ಬೇಕು, ಆಯ್ತಾ. ಅದಾದ್ಮೇಲೆ ಒಂದು ಮೇಲ್ ಐ ಡಿ ಒಂದು ಕೊಡ್ಬೇಕು. ಮೇಲ್ ಐ ಡಿ ಕೊಟ್ಟರೆ ಅದು ರಿಜಿಸ್ಟ್ರೇಷನ್ ಮಾಡ್ಕೊತದೆ, ಆಯ್ತಾ. ರಿಜಿಸ್ಟ್ರೇಷನ್ ಮಾಡ್ಕೊಂಡು ಒಂದು ರಿಜಿಸ್ಟ್ರೇಷನ್ ನಂಬರ್ ಕೊಡ್ತದ, ಇಷ್ಟು ರಿಜಿಸ್ಟ್ರೇಷನ್ ನಂಬರ್ ಇಷ್ಟು ಅಂತ ಅನ್ಕೊಂಡು ನಂಬರ್ ಕೊಡ್ತದೆ. ಆ ನಂಬರ್ ಇಟ್ಕೊಂಡು ನೀನು ಹೋಗ್ಬಿಟ್ಟು ಅಲ್ಲಿ ತೋರಿಸಿದ್ರೆ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ರೆ ನಿನ್ಗೆ ಯಾವ ತೊಂದರೆ ನೋಡೋದಕ್ಕೆ ನೋಡ್ಕೊಂಬನಿ ಅಂತೇಳಿ, ಇಲ್ಲ ಅಂತ ಅಂದ್ರೆ ನೋಡೋಂಥದ್ದು ಒಂಚೂರು ಕಷ್ಟ ಆಯ್ತದೆ. ಅದಕ್ಕೋಸ್ಕರವ ನೋಂದಣಿಯಾಗಿ ನೀವು ಮಾಡ್ಕೋಬೇಕು. ನಾನು ಮಾಡ್ಕೊಂಡಿಲ್ಲ, ಇವತ್ತೇ ಮಾಡ್ಕೊಬಿಡೋಣ. ಅಲ್ಲ ಈಗ ನಾನು ಇನ್ನೇನು ಈಗ ಚಳಿ ಚಳಿ ಚಳಿ ಅಂತ ಕೂತ್ಕೊಂಡು ಒಳಗಡೆ ಕೂತ್ಕೊಂಡಲ್ಲ, ಈಗ ಇನ್ನೊಂದಪ್ಪ ನನಗೆ ಅದ್ರದ್ದು ಅಡ್ರೆಸ್ ಹೇಳ್ಬಿಡು. ಅಡ್ರೆಸ್ ಏನಿಲ್ಲ, www.ccri100.org ಈ ವೆಬ್ಸೈಟ್ ಹೋಗ್ಬಿಟ್ಟು ಹೋದ್ರೆ ಅದಕ್ಕೆ ಕೇಳ್ತದೆ ರಿಜಿಸ್ಟ್ರೇಷನ್ ಮಾಡ್ಕತ್ತೀಯ ಅಂತ ಅಂತ ಅಂದ್ರೆ ಎಸ್ ಅಂತ ಕೊಟ್ರೆ ಅದು ಓಪನ್ ಆಗುತ್ತೆ. ಹೆಸರು, ವಿಳಾಸ, ಫೋನ್ ನಂಬರು, ಮೇಲ್ ಐ ಡಿ ಇಂಥವೆಲ್ಲ ಕೊಟ್ಬಿಟ್ರೆ ರಿಜಿಸ್ಟ್ರೇಷನ್ ಆಗುತ್ತೆ. ನಾನು ನನ್ನ ಜೋಬ್ನಾಗೆ ಮೊಬೈಲ್ ಇಟ್ಕೊ ಬಂದಿದ್ದೀನಿ, ಬಿಸಿ ಬಿಸಿ ಕಾಪಿ ಕುಡಿತಾವ ಅದೇನೇನ್ ಮಾಡ್ಬೇಕು ಮಾಡ್ಕೊಡುವಂತೆ ಅಣ್ಣಯ್ಯ. ಬಿಸಿ ಬಿಸಿ ಕಾಪಿ ಅಂದಾಗ ಒಂಚೂರು ಮನವರು ಕೂಗ್ ಹೇಳು, ಬಿಸಿ ಬಿಸಿ ಕಾಪಿನಾರು ಮಾಡ್ಲಿ. ಬರೀ ಕಾಪು ಅಂತ ಅನ್ಕೊಂಡು ನಂಬರ್ ಕೊಡ್ತದೆ, ಆ ನಂಬರ್ ಇಟ್ಕೊಂಡು ನೀನು ಹೋಗ್ಬಿಟ್ಟು ಅದು ತೋರಿಸಿದ್ರೆ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ರೆ ನಿನ್ಗೆ ಯಾವ ತೊಂದರೆ ನೋಡೋದಕ್ಕೆ ನೋಡ್ಕೊಂಬನಿ ಅಂತೇಳಿ, ಇಲ್ಲ ಅಂತ ಅಂದ್ರೆ ನೋಡೋಂಥದ್ದು ಒಂಚೂರು ಕಷ್ಟ ಆಯ್ತದೆ. ಅದಕ್ಕೋಸ್ಕರವ ನೋಂದಣಿಯಾಗಿ ನೀವು ಮಾಡ್ಕೋಬೇಕು. ನಾನು ಮಾಡ್ಕೊಂಡಿಲ್ಲ, ಇವತ್ತೇ ಮಾಡ್ಕೊಬಿಡೋಣ. ಅಲ್ಲ ಈಗ ನಾನು ಇನ್ನೇನು ಈಗ ಚಳಿ ಚಳಿ ಚಳಿ ಅಂತ ಕೂತ್ಕೊಂಡು ಒಳಗಡೆ ಕೂತ್ಕೊಂಡಲ್ಲ, ಈಗ ಇನ್ನೊಂದಪ್ಪ ನನಗೆ ಅದ್ರದ್ದು ಅಡ್ರೆಸ್ ಹೇಳ್ಬಿಡು. ಅಡ್ರೆಸ್ ಏನಿಲ್ಲ, www.ccri100.org ಈ ವೆಬ್ಸೈಟ್ ಹೋಗ್ಬಿಟ್ಟು ಹೋದ್ರೆ ಅದಕ್ಕೆ ಕೇಳ್ತು ಅಂತ ಅನ್ಕೊಂಡು ನಂಬರ್ ಕೊಡ್ತದೆ. ಆ ನಂಬರ್ ಇಟ್ಕೊಂಡು ನೀನು ಹೋಗ್ಬಿಟ್ಟು ಅಲ್ಲಿ ತೋರಿಸಿದ್ರೆ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ರೆ ನಿನ್ಗೆ ಯಾವ ತೊಂದರೆ ನೋಡ್ಕೊಂಬನಿ ಅಂತೇಳಿ, ಇಲ್ಲ ಅಂತ ಅಂದ್ರೆ ನೋಡೋಂಥದ್ದು ಒಂಚೂರು ಕಷ್ಟ ಆಯ್ತದೆ. ಅದಕ್ಕೋಸ್ಕರವ ನೋಂದಣಿಯಾಗಿ ನೀವು ಮಾಡ್ಕೋಬೇಕು. ನಾನು ಮಾಡ್ಕೊಂಡಿಲ್ಲ, ಇವತ್ತೇ ಮಾಡ್ಕೊಬಿಡೋಣ. ಅಲ್ಲ ಈಗ ನಾನು ಇನ್ನೇನು ಈಗ ಚಳಿ ಚಳಿ ಚಳಿ ಅಂತ ಕೂತ್ಕೊಂಡು ಒಳಗಡೆ ಕೂತ್ಕೊಂಡಲ್ಲ, ಈಗ ಇನ್ನೊಂದಪ್ಪ ನನಗೆ ಅದ್ರದ್ದು ಅಡ್ರೆಸ್ ಹೇಳ್ಬಿಡು. ಅಡ್ರೆಸ್ ಏನಿಲ್ಲ, www.ccri100.org ಈ ವೆಬ್ಸೈಟ್ ಹೋಗ್ಬಿಟ್ಟು ಅಂತ ಅನ್ಕೊಂಡು ನಂಬರ್ ಕೊಡ್ತದೆ. ಆ ನಂಬರ್ ಇಟ್ಕೊಂಡು ನೀನು ಹೋಗ್ಬಿಟ್ಟು ಅಲ್ಲಿ ತೋರಿಸಿದ್ರೆ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ರೆ ನಿನ್ಗೆ ಯಾವ ತೊಂದರೆ ನೋಡ್ಕೊಂಬನಿ ಅಂತೇಳಿ, ಇಲ್ಲ ಅಂತ ಅಂದ್ರೆ ನೋಡೋಂಥದ್ದು ಒಂಚೂರು ಕಷ್ಟ ಆಯ್ತದೆ. ಅದಕ್ಕೋಸ್ಕರವ ನೋಂದಣಿಯಾಗಿ ನೀವು ಮಾಡ್ಕೋಬೇಕು. ನಾನು ಮಾಡ್ಕೊಂಡಿಲ್ಲ, ಇವತ್ತೇ ಮಾಡ್ಕೊಬಿಡೋಣ. ಅಲ್ಲ ಈಗ ನಾನು ಇನ್ನೇನು ಈಗ ಚಳಿ ಚಳಿ ಚಳಿ ಅಂತ ಕೂತ್ಕೊಂಡು ಒಳಗಡೆ ಕೂತ್ಕೊಂಡಲ್ಲ, ಈಗ ಇನ್ನೊಂದಪ್ಪ ನನಗೆ ಅದ್ರದ್ದು ಅಡ್ರೆಸ್ ಹೇಳ್ಬಿಡು. ಅಡ್ರೆಸ್ ಏನಿಲ್ಲ, www.ccri100.org